ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ಕೇಳುವರೇ ಗಮನಿಸಿ, ಈ ರಾತ್ರಿ 7:45 ಕುಸುಮಾ ಕನವಳ್ಳಿ ಅವರಿಂದ ಗಮಕ ವಾಚನ ಕನಕದಾಸರ ರಾಮಧಾನ್ಯ ಚರಿತ್ರೆಯಿಂದ ಆದ್ಯ ಭಾಗಗಳನ್ನು ಆಲಿಸುತ್ತೀರಿ. 8:00 ಮಹಿಳಾ ವಾಣಿ, ರೂಪಕ ಸಾವಿನೆದುರು ಬದುಕು ಕಟ್ಟಿದವರು, ರಚನೆ ಮಾಲತಿ ಹೆಗಡೆ, ನಿರ್ಮಾಣ ಮಂಜುಳಾ ಪುರಾಣಿಕ್. 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ಹಾಗೂ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಇಶಾ ಶಮಾ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10:00 ನಾಟಕ ನಿಸರ್ಗ, ರಚನೆ ಮಿರ್ಜಿ ಅಣ್ಣರಾಯರು, ನಿರ್ಮಾಣ ಪ್ರಭಾ ಸಿರೂರು. ಕಾರ್ಯಕ್ರಮ ಕೃಷಿ ರಂಗ. ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್. ಇಲ್ಲಿ 2025-26 ಸಾಲಿನ ಪಿಜಿ ಕೋರ್ಸ್ಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಇಲ್ಲಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿದ್ದಾರೆ. ವಿಶೇಷ ಪರಿಣಿತ ವಿಷಯ ತಜ್ಞರ ಬೋಧನೆ, ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ಹಾಗೂ ಪ್ರಯೋಗಾಲಯಗಳು, ಅತ್ಯುತ್ತಮ ವಸತಿ ನಿಲಯಗಳು. ಲಭ್ಯವಿರುವ ಕೋರ್ಸ್ಗಳು ಎಂಎ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಎಂಎ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಂಎ ಎಕಾನಮಿಕ್ಸ್ ಡೆವಲಪ್ಮೆಂಟ್ ಎಕಾನಮಿಕ್ಸ್, ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಎಂಬಿಎ ರೂರಲ್ ಮ್ಯಾನೇಜ್ಮೆಂಟ್, ಎಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್. ಸ್ನಾತಕ ಪದವಿ, ಡಿಗ್ರಿ ಪಾಸಾದ ಎಲ್ಲರೂ ಪ್ರವೇಶಕ್ಕೆ ಅರ್ಹರು. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಸಂಪರ್ಕಿಸಿ ವೆಬ್ಸೈಟ್ www.ksrdpru.ac.in, ದೂರವಾಣಿ ಸಂಖ್ಯೆ 7975202206, 7795100729. ರಾಷ್ಟೀಯ ಕೃಷಿ ನವೋದ್ಯಮ ಮೇಳ 2025 ಇದೇ ಡಿಸೆಂಬರ್ 5 ಹಾಗೂ 6 ಕೃಷಿಕ ಅಗ್ರಿಬಿಸಿನೆಸ್ ಇನ್ಕ್ಯುಬೇಟರ್ RKVY ಯೋಜನೆಯಡಿ ನವೋದ್ಯಮಿಗಳಿಗೆ ಹಾಗೂ ರೈತರಿಗೆ ಪ್ರೋತ್ಸಾಹಿಸಲು ಕೃಷಿ ನವೋದ್ಯಮ ಮೇಳ 2025 ಆಯೋಜಿಸಲಾಗಿದೆ. ಸ್ಥಳ: ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಇದರಲ್ಲಿ ವಿವಿಧ ರಾಜ್ಯಗಳಿಂದ 150 ಕೃಷಿ ನವೋದ್ಯಮಗಳ ಪದಾರ್ಥಗಳು, ಸೇವೆಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತದೆ. ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಲು ಹಾಗೂ ಖರೀದಿಸಲು ಅವಕಾಶ. ಡಿಸೆಂಬರ್ 5 ಹಾಗೂ 6 ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ರಾಷ್ಟೀಯ ಕೃಷಿ ನವೋದ್ಯಮ ಮೇಳ NASC 25 ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಕ್ತನಾಳ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ?

RSK ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸೇವಾ ಕೇಂದ್ರ, ಸ್ವತಃ ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಸದರಿ ಕೆ ಕಿಸಾನ್ ಪೋರ್ಟಲ್ ರೆಡಿ ಅಗತ್ಯ ದಾಖಲೆಗಳೊಂದಿಗೆ ತಮ್ಮ FID ಅಂದ್ರೆ ಫ್ರೂಟ್ಸ್ ಐಡೆಂಟಿಫಿಕೇಷನ್ ಅನ್ನು ಬಳಸಿಕೊಂಡು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತಿಯುಳ್ಳ ರೈತರು ಇದೇ ತಿಂಗಳ 29ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಪ್ರವೇಶ ಶುಲ್ಕ ಇರೋದಿಲ್ಲ. ಬೆಳೆ ಕಟಾವು ಮಾಡುವ ವಿಧಾನ, ಸ್ಪರ್ಧಾತ್ಮಕ ಇಳುವರಿಯ ಮಾಹಿತಿ ಇತ್ಯಾದಿಗಳ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ರಾಜ್ಯ ಮಟ್ಟದ ಬೆಳೆ ಸ್ಪರ್ಧೆಗೆ ಹಿಂಗಾರು ಹಂಗಾಮಿಗೆ ಜೋಳ ಮಳೆ ಆಶ್ರಿತ ಮತ್ತು ಕಡಲೆ ಮಳೆ ಆಶ್ರಿತ ಈ ಬೆಳೆಗಳನ್ನು ನಿಗದಿಪಡಿಸಲಾಗಿದೆ. ಜಿಲ್ಲಾ ಮಟ್ಟದ ಬೆಳೆ ಸ್ಪರ್ಧೆಗೆ ಹಿಂಗಾರು ಹಂಗಾಮಿಗೆ ಕಡಲೆ ಮಳೆ ಆಶ್ರಿತ ನಿಗದಿಪಡಿಸಲಾಗಿದೆ. ತಾಲೂಕು ಮಟ್ಟದ ಬೆಳೆ ಸ್ಪರ್ಧೆಗೆ ಸಂಬಂಧಿಸಿದಂಗೆ ಧಾರವಾಡ, ಹುಬ್ಬಳ್ಳಿ, ಹುಬ್ಬಳ್ಳಿ ನಗರ, ನವಲಗುಂದ, ಅಣ್ಣಿಗೇರಿ ಮತ್ತು ಕುಂದಗೋಳ ತಾಲೂಕುಗಳಿಗೆ ಕಡಲೆ ಮಳೆ ಆಶ್ರಿತ ಈ ಬೆಳೆ ಮತ್ತು ಕಲಘಟಗಿ ತಾಲೂಕಿಗೆ ಜೋಳ ಮಳೆ ಆಶ್ರಿತ ಈ ಬೆಳೆಯನ್ನು ನಿಗದಿಪಡಿಸಲಾಗಿದೆ. ಈ ಸ್ಪರ್ಧೆಯೊಳಗೆ ರೈತರು ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಲಿಕ್ಕೆ ಕೋರಲಾಗಿದೆ. 2025-26 ಸಾಲಿನೊಳಗೂ ಸಹ ಕೃಷಿಯಲ್ಲಿ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವ, ಇತರೆ ಮಹಿಳೆಯರನ್ನು ಕೃಷಿಯ ಕಡೆ ಆಕರ್ಷಿಸಲಿಕ್ಕೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಕೃಷಿ ಪ್ರಶಸ್ತಿಯನ್ನು ನೀಡಲಿಕ್ಕೆ ಸರ್ಕಾರ ಅನುಮೋದನೆ ನೀಡಿದ ಪ್ರಯುಕ್ತ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ವಿನಂತಿ ಮಾಡಿಕೊಳ್ಳಲಾಗಿದೆ. ಆಸಕ್ತ ರೈತರು, ರೈತ ಮಹಿಳೆಯರು ಇದೇ ತಿಂಗಳ 29ರ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದಲ್ಲಿ ಸವದತ್ತಿ ತಾಲೂಕು ಹಿರಿಯೂರು ಗ್ರಾಮದ ಪ್ರಗತಿಪರ ರೈತ ರೇಷ್ಮೆ ಕೃಷಿಕ ಆನಂದ ಬಾಳಪ್ಪ ಪೂಜೇರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಸವದತ್ತಿ ತಾಲೂಕು ಹಿರೂರು ಗ್ರಾಮದ ಪ್ರಗತಿಪರ ರೈತರಾದಂತಹ ಆನಂದ್ ಬಾಳಪ್ಪ ಪೂಜೇರ್ ಇವರು ಇದ್ದಾರೆ. ಇವರು ರೇಷ್ಮೆ ಬೆಳೆಯನ್ನ ಬೆಳೀತಾ, ಕಬ್ಬನ್ನ ಬೆಳೀತಾ, ಮೆಕ್ಕೆಜೋಳನ್ನ ಬೆಳೀತಾ ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಇವರ ಕೃಷಿಯ ಬದುಕಿನ ಕುರಿತು ತಿಳಿದುಕೊಳ್ಳೋಣಂತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಆನಂದ್ ಬಾಳಪ್ಪ ಪೂಜೇರ್ ಅವರೇ. ಸರ್ ನಮಸ್ತೆ. ಆನಂದ್ ಬಾಳಪ್ಪ ಪೂಜೇರ್ ಅವರೇ, ನಮ್ಮ ಕೇಳುಗರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ರಲ್ಲ. ಸರ್ ನನ್ನ ಹೆಸರು ಆನಂದ್ ಬಾಳಪ್ಪ ಪೂಜೇರ್ ಸರ್. ನಮ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೂರು ಗ್ರಾಮ ಸರ್. ನಾವು ಮೂಲತಃ ನಮ್ಮ ತಂದೆ ಮತ್ತು ನಮ್ಮ ತಾತನವರು ಕೃಷಿಯನ್ನೇ ಮಾಡ್ತಾ ಬಂದಿದ್ದಾರೆ. ನಮ್ಮ ತಾತನವರು ಸುಮಾರು 25 ಎಕರೆ ಜಮೀನನ್ನು ಮಾಡಿದ್ರು. ಅದರಲ್ಲಿ ನಮ್ಮ ತಂದೆಯವರ ಅಣ್ಣತಮ್ಮರು 4 ಜನ ಇದ್ದು, ನಮ್ಮ ತಂದೆಯವರಿಗೆ ನಾವು 2 ಜನ ಗಂಡು ಮಕ್ಕಳಿದ್ದು ಸರ್. ನಾನು ಸಹ ಪದವಿವರೆಗೆ ಶಿಕ್ಷಣ ಮುಗಿಸಿರುತ್ತೇನೆ. ನಾನು ನಂತರ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಮಾಡುತ್ತಂಥ ಕೃಷಿಯನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನುವಂಥ ನನ್ನ ಸ್ಕೂಲ ಶಾಲಾ ದಿನಗಳಲ್ಲಿಯೇ ನಾನು ನಿಶ್ಚಯ ಮಾಡಿದ್ದೆ. ಅದರ ಪ್ರಕಾರನೇ ಇವತ್ತಿನ ದಿನ ನಾನು ರೇಷ್ಮೆ ಕೃಷಿಯನ್ನು ಅತಿ ಹೆಚ್ಚನ್ನು ನಾನು ಅದನ್ನ ಪ್ರೀತಿ ಮಾಡುತ್ತಾ ಅದರಲ್ಲೇ ಒಂದು ಸಾಧನೆ ಮಾಡ್ಬೇಕಂತೇಳಿ ನನ್ನ ವಿಚಾರ ಇರುವುದರಿಂದ ನಾನು ರೇಷ್ಮೆ ಕೃಷಿಯೊಳಗೆ ಉತ್ತಮ ಕೃಷಿಕನಾಗಿ ನಾನು ಪ್ರಗತಿಪರ ಬೆಳೆಗಾರನಾಗಿ ಇವತ್ತಿನ ದಿವಸ ಕೃಷಿ ಮಾಡ್ತಾ ಇದ್ದೇನೆ ಸರ್. ಅದರ ಜೊತೆಗೆ ಕಬ್ಬು ಹಾಗೂ ಮೆಕ್ಕೆಜೋಳ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀನಿ ಸರ್. ತುಂಬಾ ಸಂತೋಷ ಆನಂದ ಬಾಳಪ್ಪ ಪೂಜಾರವರೇ, ತಮ್ಮ ಕೃಷಿಯ ಬದುಕು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕೃಷಿಯನ್ನ ಮುನ್ನಡೆಸೋದಿದೆಯಲ್ಲ, ಅದು ಸಣ್ಣ ಮಾತಲ್ಲ. ತಾವು ತಂದೆಯ ಹಾಕಿಕೊಟ್ಟ ಪರಂಪರೆಯಲ್ಲಿ ತಾವು ಕೃಷಿಯನ್ನ ಮುನ್ನಡೆಸ್ತಾ ಇದ್ದೀರಿ. ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದೀನಿ ಅಂದ್ರೆ, ತಾವು ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮುಖ್ಯವಾಗಿ ಏನೆಲ್ಲ ಕ್ರಮಗಳನ್ನ ತಗೋತೀರಿ? ಯಾವ ರೀತಿ ತಾವು ರೇಷ್ಮೆ ಕೃಷಿಯನ್ನ ಮಾಡುವಾಗ ಒಂದು ಹೊಲದ ನಿರ್ವಹಣೆಯನ್ನ ಯಾವ ರೀತಿ ಮಾಡಿಕೊಂಡು ಈ ಕೃಷಿಯ ಬೆಳೆಯನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೀರಿ? ತುಂಬಾ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರಿ ಸರ್. ರೇಷ್ಮೆ ಕೃಷಿಯು ಬಹುವಾರ್ಷಿಕವಾಗಿರುವುದರಿಂದ ಸುಮಾರು ಒಮ್ಮೆ ನಾಟಿ ಮಾಡಿದರೆ ವಿಜ್ಞಾನಿಗಳ ಪ್ರಕಾರ 25-30 ವರ್ಷಕ್ಕೊಮ್ಮೆ ನಂತರ ಚೇಂಜ್ ಮಾಡ್ಬೋದು. ಅದೇ ಥರನಾಗಿ ನಾವು ಅರಣ್ಯ ಕೃಷಿ ಅಂತ ಈಗ ಮಾಡ್ತಾಯಿದಾರಲ್ಲ, ಆ ಥರ ಮಾಡಿದರೆ ನಾವು 50-100 ವರ್ಷ ಸಹಿತ ನಾವು ಅದನ್ನು ಕೀಳದೇನೆ ನಾವು ಕೃಷಿ ಮಾಡ್ಬೋದು ಸರ್. ಈಗ ಇದು ಬಹುವಾರ್ಷಿಕ ಆಗಿರೋದ್ರಿಂದ ಒಬ್ಬ ರೈತರು ಅದನ್ನು ಮಾಡಬೇಕಂದ್ರೆ ಪ್ರಪ್ರಥಮವಾಗಿ ಸರ್ ಚೆನ್ನಾಗಿ ಭೂಮಿಯನ್ನು ಉಳುಮೆ ಮಾಡ್ಬೇಕು ಸರ್. ದೊಡ್ಡ ಯಂತ್ರಗಳಿಂದ, ಟ್ಯಾಕ್ಟರ್ನಿಂದ ಚೆನ್ನಾಗಿ 4-5 ಬಾರಿ ಉಳುಮೆ ಮಾಡ್ಬೇಕು ಸರ್. ಈಗ ಈ ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದೀರಲ್ಲ, ಇಲ್ಲಿ ಯಾವ ರೀತಿ ತಾವು ಉಳುಮೆಯನ್ನು ಮಾಡೋದಕ್ಕಿಂತ ಮುಂಚೆ ಭೂಮಿಯ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ತೀರಾ ಹೇಗೆ? ಕಡ್ಡಾಯವಾಗಿ ನಾನು ಕೂಡ ಮಾಡಿಸಿದೀನಿ, ತಾವು ಕೂಡ ಕಡ್ಡಾಯವಾಗಿ ಮಾಡಿಸ್ಬೇಕು ಸರ್. ನೀರು ಮಣ್ಣು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಇರ್ತಕ್ಕಂತ ನಮ್ಗೆ ಮಣ್ಣಿನ ಫಲವತ್ತತೆ ಬಗ್ಗೆ ಗೊತ್ತಾಗತ್ತ. ಇದರಿಂದ ಬೆಳೆಯ ಉತ್ಕೃಷ್ಟತೆಯನ್ನು ಯಾವ ರೀತಿ ಬೆಳಿಬಹುದು, ಅದಕ್ಕೆ ಏನು ಕುಂದು ಕೊರತೆಗಳಿದವು, ಇದನ್ನ ತಾವು ತಿಳ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ನಂತರ ಅದನ್ನ ಮಣ್ಣು ಪರೀಕ್ಷೆ ಮಾಡಿಸೋದಂತೂ ಮುಖ್ಯವಾಗಿರುತ್ತೆ ಸರ್. ಮಲ್ಬರಿ ತಪ್ಪಲವನ್ನು ತಿಂದು ಅದನ್ನ ಗೂಡು ಕಟ್ಟೋದ್ರಿಂದ ನೀರಿನ ಅಂಶನ ನೀರಿಂದ ನಾವು ಕಡ್ಡಾಯವಾಗಿ ನೀರು ಮತ್ತು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡ್ಬೇಕಂತೇಳಿ ನಾನು ಹೇಳ್ತೇನೆ ಸರ್. ನಂತರ ಸರ್, ಈಗ ಯಾರಾದರೂ ತರಕಾರಿ ಬೆಳೆಗಳನ್ನ ಮಾಡ್ಬೇಕಂತ ರೈತರು ಮುಂದೆ ಬರ್ಬೇಕಾದ್ರೆ ಮೆಕ್ಕೆಜೋಳ ಕಂಪಲ್ಸರಿ 2-3 ಬಾರಿ ಕಂಟಿನ್ಯೂಸ್ ಆಗಿ ಮೆಕ್ಕೆಜೋಳವನ್ನು ಮಾಡ್ಬೇಕು ಸರ್. ಮೆಕ್ಕೆಜೋಳ ಏನಿರ್ತೈತಿ, ಭೂಮಿಯಲ್ಲಿರುವಂತಹ ವಿಷಕಾರಿ ಪದಾರ್ಥವನ್ನ ವಿಷದ ಅಂಶವನ್ನ ಹೀರ್ಕೊಳ್ಳುವಂತ ಶಕ್ತಿ ಇರುತ್ತೆ ಸರ್ ಅದಕ್ಕೆ. ಹಾ ಸರ್, ನಮ್ಮ ವಿಜ್ಞಾನಿಗಳು ಹೇಳೋ ಪ್ರಕಾರ ಸರ್, ಅಂದ್ರೆ ಪೆಪ್ಸಿಸೈಡ್ ಜಾಸ್ತಿ ಹೊಡೆಯೋದ್ರಿಂದ ರಾಸಾಯನಿಕ ನಮ್ಮ ರೇಷ್ಮೆ ಕೃಷಿಯಲ್ಲಿ ರಾಸಾಯನಿಕ ಜಾಸ್ತಿ ಯೂಸ್ ಮಾಡಬಾರ್ದು ಸರ್. ತುಂಬಾ ಸಂತೋಷ, ತಾವು ಹೇಳ್ತಾ ಇದ್ರಿ ರೇಷ್ಮೆ ಬೆಳೆಯನ್ನ ಯಾವ ತರ ಬೆಳಿಬಹುದು, ಯಾವ ತರ ಅದನ್ನ ನಿರ್ವಹಣೆ ಮಾಡಿದ್ರೆ ತುಂಬಾ ದಿನಗಳವರೆಗೆ ತುಂಬಾ ವರ್ಷದವರೆಗೆ ಅದನ್ನ ಕಾಪಾಡಿಕೊಂಡು ಬಂದಲ್ಲಿ ಬೆಳೆಯಿಂದ ಲಾಭಗಳನ್ನ ಗಳಿಸಬಹುದು ಅಂತ ಹೇಳ್ತಾ ಇದ್ರಿ. ಒಟ್ಟು ಎಷ್ಟು ಎಕರೆ ಜಮೀನಿನಲ್ಲಿ ರೇಷ್ಮೆ ಬೆಳೆಯನ್ನ ಬೆಳಿತಾ ಇದ್ರಿ? ಯಾವ ರೀತಿ ತಾವು ರೇಷ್ಮೆ ಬೆಳೆಯನ್ನ ಮಾಡ್ತಾ ಇದ್ದೀರಿ, ಯಾವ ತಳಿಯನ್ನ ತಂದಿದ್ದೀರಿ, ಯಾವ ರೇಷ್ಮೆ ತಳಿಯನ್ನ ತಂದಿದ್ದೀರಿ? ಸರ್, ನಾವು ಒಟ್ಟು 2 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದೀವಿ ಸರ್. ನಾವು ಮನೆಯವರನ್ನೇ ನಿರ್ವಹಣೆ ಮಾಡ್ತೀವಿ ಸರ್. ಕಳೆಗೆ ಮತ್ತು ಗೂಡು ಬಿಚ್ಚಲು ಮಾತ್ರ ನಾವು ಲೇಬರ್ ಅನ್ನ ಕರೆಸ್ತೀವಿ ಸರ್. ನಾವು 2001 ನಾಟಿ ಮಾಡಿರೋದು ಸರ್ ನಮ್ಮ ತಂದೆಯವರು. ಅವಾಗ ನಾನು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದೆ ಸರ್, ನಾನು 6ನೇ ತರಗತಿ ಹೋಗ್ತಿರ್ಬೇಕಾದ್ರೇನೆ ನಾಟಿ ಮಾಡಿರೋದು. ನಾವು ಅವಾಗ ಪ್ರಸಿದ್ಧಿ ಪಡೆದಂತ V1 ತಳಿಯನ್ನ ನಾವು ನಾಟಿ ಮಾಡಿದ್ದೀವಿ ಸರ್. ನಂತರ ಈಗ ಮತ್ತೆ ಹೊಸದಾಗಿ ಈಗ 1 ವರ್ಷ ಆಯ್ತು, ನಮ್ಗೆ ಇಲಾಖೆಯವರು ಹೇಳಿದ್ದಾರೆ ಸುವರ್ಣ ಮತ್ತು ಶಿವ ಅಂತೇಳಿ 2 ತಳಿಗಳನ್ನು ಹೊಸದಾಗಿ ಕಂಡುಹಿಡಿದಿದ್ದಾರೆ. ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ 95-98% ಎಲ್ಲಾ ರೈತರು V1 ತಳಿಯನ್ನ ಆಯ್ಕೆ ಮಾಡ್ತಾರೆ. ಅದು ಗುಣಮಟ್ಟನೂ ಚೆನ್ನಾಗಿರುತ್ತೆ, ಒಂದು ರೇಷ್ಮೆ ಹುಳಕ್ಕೆ ಅದು ಒಳ್ಳೆಯ ಸೊಪ್ಪಾಗಿರೋದ್ರಿಂದ ನನ್ನ ಪ್ರಕಾರ, ನಾನು ತಿಳಿದ ಮಟ್ಟಿಗೆ ಇಲಾಖೆಯವರು ಹೇಳೋ ಪ್ರಕಾರ V1 ತಳಿಯನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ನಮ್ಮ ವಿಚಾರ ಸರ್. ತಂದೆಯವರು ಅವಾಗನೇ ಅದು ಸ್ಟಾರ್ಟಿಂಗ್ ಬಂದಿತ್ತು ಸರ್, ಅವಾಗ ಫೇಮಸ್ ಅದು ಬಂದಿತ್ತು ಸರ್ ನಮ್ಮ ಜಪಾನ್. ನಿಮ್ಮ ತಂದೆಯವರು V1 ಹಾಕಿರೋದು? V1 ಹಾಕಿರೋದು ಸರ್, ಅದನ್ನೇ ಇನ್ನುವರೆಗೂ ಕಂಟಿನ್ಯೂ ಇದೆ ಸರ್. ನಾವು 2001 ನಾಟಿ. ಎಷ್ಟು ವರ್ಷ ಆತ್ರಿ ಒಟ್ಟು ಸರ್? 24ನೇ ವರ್ಷ ರನ್ನಿಂಗ್ ಇದೆ ನೋಡಿ ಸರ್. 24ನೇ ವರ್ಷ. ಯಾವುದೇ ಗಿಡಗಳಿಗೇನು ತೊಂದರೆ ಆಗಿಲ್ಲ? ಏನು ತೊಂದರೆ ಇಲ್ಲ ಸರ್. ನಾವು ಅದನ್ನ ನಾಟಿ ಮಾಡಿದ ನಂತರ ಪ್ರಪ್ರಥಮ ಬೆಳೆ ಬರೋದು ಸರ್ 4-5 ತಿಂಗಳಲ್ಲಿ ಬರುತ್ತೆ. ನಂತರ 45 ದಿನಕ್ಕೆ ನಾವು ಮರಿಯನ್ನ ತರೋದು ಸರ್, ಚಾಕಿ ಮಾಡಿಸೋ ಸರ್. 55 ದಿನಕ್ಕೆ ಮರೆ ಬಂದು ಅಂದ್ರೆ ಆತರ ನಂತರ ಅವರು ಈಗ ಚಾಕಿ ಕೊಡೋರಂತ ಬರುತ್ತಾರ ಸರ್, ಸರ್ಕಾರದಿಂದ ಅವ್ರ ಲೈಸೆನ್ಸ್ ಪಡೆದು. ಅವರು ಅಂದ್ರೆ 4 ಹಂತ ಬರುತ್ತೆ ಸರ್ ರೇಷ್ಮೆ ಹುಳುಗಳಲ್ಲಿ, 4 ಹಂತದ ಜ್ವರ ಅಂತ ಬರುತ್ತೆ ಸರ್. ಅದಕ್ಕೆ ಅವರು 2 ಜ್ವರ ದಾಟಿಸಿ ಕೊಡ್ತಾರೆ ಸರ್, ಅವರು ಪರವಾನಿಗೆ ಪಡೆದಿರ್ತಾರೆ ಸರ್ ಸರ್ಕಾರದಿಂದ. ನಾವು ಅದನ್ನ 2 ಜ್ವರದ ನಂತರ ಅವ್ರು ಕೊಡ್ತಾರೆ. ಆ ನಂತರ ನಾವು ಇನ್ 2 ಜ್ವರ ಬರುತ್ತೆ. ಅದಾದ್ಮೇಲೆ 8 ದಿವಸ ನಾವು ಸ್ವಲ್ಪ ಚೆನ್ನಾಗಿ ಮೇಯಿಸಿದ್ವಿ ಅಂದ್ರೆ ಸರ್, 9ನೇ ದಿನಕ್ಕೆ ಅದು ನೂಲ್ ಬಿಟ್ಟು ನಾವು ಅದ ನಂತರ 9-10 ದಿನಕ್ಕೆ ಮಾರ್ಕೆಟಿಗೆ ಒಯ್ಬೇಕು ಸರ್ ಅದನ್ನ ಗೂಡನ್ನ. ಈಗ ನೀವು ಹೇಳ್ತಾ ಇದ್ರಿ ಚಾಕಿ ಮಾಡಿದೆ ಅಂತಂದು, ಈಗ ತಾವು ರೇಷ್ಮೆಯನ್ನ ಬೆಳೀತಾ ಇದ್ದೀರಿ, ಬೆಳೆದಂತ ಬೆಳೆ ತಮಗ ಕೈಗೆಟಕಬೇಕಾದ್ರೆ ಈ ಚಾಕಿ ಮಾಡಿದಂತ ಒಟ್ಟು ಈ ಮೊಟ್ಟೆಗಳ ಸಂಖ್ಯೆ ತಮ್ಮ 2 ಎಕರೆದಲ್ಲಿ ಎಷ್ಟನ್ನ ಮಾಡಿದ್ದೀರಿ ಸರ್? ನಾವು 2 ಎಕರೆಯಲ್ಲಿ 10 ಬೆಳೆ ಮಾಡ್ತೀವಿ ಸರ್ ವರ್ಷಕ್ಕೆ. ಹಾ ಸರ್, ಅಂದ್ರೆ ಒಂದು ಬೆಳೆ ಬರ್ಬೇಕಾದ್ರೆ 3 ತಿಂಗಳ ಟೈಮ್ ಇಡುತ್ತೆ ಸರ್. ಅದರಲ್ಲಿ ನಾವು 2 ಮಾಡ್ಕೊಂಡಿವಿ ಸರ್, ಸ್ಪ್ಲಿಟ್ ಮಾಡಿದೀವಿ. ಅಂದ್ರೆ 1 ಎಕರೆದೊಂದು 1 ಎಕರೆದೊಂದು ಪಾರ್ಟ್ ಮಾಡಿದೀವಿ. ಒಂದ್ ಬೆಳೆ ಬೆಳೀತಾ ಇರುತ್ತೆ, ಒಂದ್ ಬೆಳೆ ನಾವು ಮೇಯಿಸ್ತಾ ಇರ್ತೀವಿ ಸರ್. ಅಂದ್ರೆ ನಮಗೂ ಈಗ ಹೆಂಗ ಒಬ್ಬ ಜಾಬ್ ಹೋಲ್ಡರ್ ಪ್ರತಿ ತಿಂಗಳ ದುಡ್ಡು ತಗೊಂತಾರಲ್ಲ, ನಾವು ವರ್ಷಕ್ಕೆ 10 ಸಲ ದುಡ್ಡು ತಗೊಂತೀವಿ ಸರ್. ಹೀಗಿರ್ಬೇಕಾದ್ರೆ ಒಂದ್ ಬೆಳೆ ಅದನ್ನ ನಾವು ನೀರು ಗೊಬ್ಬರ ಕೊಟ್ಕೊಂತ ಇದ್ರೆ ಅದ್ ಬೆಳೀತಿರುತ್ತೆ, ಇನ್ನೊಂದ್ ಬೆಳೆ ನಾವು ಮೇಯಿಸ್ತಾ ಇರೋದು ಸರ್. ಇದು 25-28 ದಿನದಲ್ಲಿ ನಮಗೆ ಬೆಳೆ ಬರುತ್ತೆ ಸರ್. ಅಂದ್ರೆ ಆದಾಯ ಬರ್ತಾ ಇರಬೇಕು, ಈ ಕಡೆ ನಿಮ್ಮ ಖರ್ಚು ವೆಚ್ಚಗಳಿಗೂ ನಿಭಾಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಈ ಚಾಕಿ ಮಾಡಿದ ಮೊಟ್ಟೆಗಳ ಸಂಖ್ಯೆ ಎಷ್ಟಿದೆ ಅಂತೀರಿ ಸರ್? ನಾವು ವರ್ಷಕ್ಕೆ ಈ 2100 ಆಸ್ಪಾಸ್ ತರ್ತೀವಿ ಸರ್. ಅಂದ್ರೆ ಪ್ರತಿ ಬೆಳಿಗ್ಗೆ 200 ಮೊಟ್ಟೆ ತರ್ತೀವಿ ಸರ್ ನಾವು. ಅದರಲ್ಲಿ ನಮ್ಗೆ ಕೆಲವೊಂದ್ ಟೈಮ್ ಚಳಿಗಾಲದಲ್ಲಿ ಸ್ವಲ್ಪ ವಾತಾವರಣ ಶುಷ್ಕ ಇರೋದ್ರಿಂದ ಇಳುವರಿ ಸ್ವಲ್ಪ ಒಂದ್ 10 ಕೆಜಿ ಕಡಿಮೆ ಆಗತ್ತೆ ಸರ್. ಮಳೆಗಾಲದಲ್ಲಿ ಇನ್ನುಳಿದ ಬೇಸಿಗೆ ಕಾಲದಲ್ಲಿ ನಾವು 100 ಮೊಟ್ಟೆಗೆ 105 ಕೆಜಿ 100 ಕೆಜಿ ವರೆಗೂ ಬೆಳೆ ತೆಗಿತೀವಿ ಸರ್. ಅಂದ್ರೆ ಈಗ ಒಟ್ಟು ಈ ಚಾಕಿ ಮಾಡಿದ 2100 ಮೊಟ್ಟೆಗಳು ಏನಿದಾವಲ್ಲ, ಎಷ್ಟು ಗೂಡನ್ನ ಬೆಳಿತಿರ್ತಾವ ಸರ್? ನಾವು 2000 ಕೆಜಿ ವರ್ಗು ಗೂಡು ನಾವು ಕಂಪಲ್ಸರಿ ಬೆಳಿತೀವಿ ಸರ್. 2000? ಹಾ, 2000 ಕೆಜಿ ಸರ್. ಆ ಗೂಡಾಗಿಂದ ನಿಮ್ದು ಹಂತ ಮುಗಿತ? ನಮ್ದು ಹಂತ ಮುಗಿತ. ಅದನ್ನ ಮತ್ತೆ ನೀವು ಮಾರುಕಟ್ಟೆಗೆ ಎಲ್ಲಿ ಹೋಗ್ತೀರಿ ಸರ್? ನಾವು ಈಗ ರಾಮನಗರನೇ ಹೋಗ್ತೀವಿ ಸರ್. ನಾವು ರಾಮನಗರದಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಖರೀದಿಗಾರರು ಹೆಚ್ಚಿಗೆ ಇರೋದ್ರಿಂದ ಪೈಪೋಟಿ ಆಗಿ ನಮ್ಗೆ ಅವರು ಅಲ್ಲೇ ರೇಟು ಚೆನ್ನಾಗಿ ಸಿಗುತ್ತೆ. ಬೇಕಾಗತ್ತೆ ಸರ್. ಸಣ್ಣ ಪುಟ್ಟ ಸರ್ ಅಂದ್ರೆ ಈಗ ನಾವು ಎಲ್ಲ ದೊಡ್ಡ ರೈತರಾಗಿರ್ತೀವಿ, 200 KG ಬೆಳೆಯೋರು. ಅಲ್ಲಿ ಹೋದ್ರೆ ನಮಗೆ ಖರ್ಚು ವೆಚ್ಚ ತೆಗೆದು ಲೋಕಲ್ ಮಾರ್ಕೆಟ್ಗಿಂತ ಅಲ್ಲಿ ನಮ್ಗೆ ಇನ್ನೂ 10,000 ಮಟ್ಟ ಜಾಸ್ತಿ ಲಾಭ ಸಿಗುತ್ತೆ ಸರ್. ಅಲ್ಲಿ ಹೋದ್ರೆ ಲಾಭ ಜಾಸ್ತಿ ಇದೆ. ಇಲ್ಲಿ ಲೋಕಲ್ ಅಲ್ಲಿ ಯಾವ ತರ ಇದೆ? ಲೋಕಲ್ ಅಲ್ಲಿ ಸರ್ ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕದಲ್ಲಿದೆ, ಅಥಣಿಯಲ್ಲಿದೆ, ಇಲ್ಲೇ ಪಕ್ಕದಲ್ಲಿ ಧಾರವಾಡ ರಾಯಪುರನಲ್ಲಿದೆ, ಸಿರಟ್ ಇದೆ. ಬಟ್ ಸಣ್ಣ ಪುಟ್ಟ 50 KG 60 KG ಇರೋರು ಇಲ್ಲೇ ಹೋಗ್ಬೇಕು ಸರ್. 100 KG ಮೇಲ್ಪಟ್ಟವರು ರಾಮನಗರ ಹೋದ್ರೆ ಒಳ್ಳೆ ರೇಟ್ ಸಿಗತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ನಾವು 2010 ಅಲ್ಲೇ ಮಾರ್ಕೆಟ್ ಮಾಡ್ತೀವಿ. ಈ ಸರಕು ಸಾಗಾಣಿಕೆಗೆಲ್ಲ ಯಾವ ತರ ವ್ಯವಸ್ಥೆ ಮಾಡ್ಕೊತೀವಿ ಸರ್? ನಾವು ಸುಮಾರು ಒಂದು ಗೂಡ್ಸ್ ಗಾಡಿ ಮಾಡ್ಕೊಂಡು 6-7 ಜನ ಸೇರ್ಕೊಂಡು ಒಂದು ಗೂಡ್ಸ್ ವೆಹಿಕಲ್ ಮಾಡ್ಕೊಂಡು ಹೋಗಿರ್ತೀವಿ ಸರ್. ಅದರಿಂದ ನಮಗೆ ಅಲ್ಲಿ ಒಳ್ಳೆ ರೇಟ್ ಸರ್. ಇಲ್ಲಿಗೆ ಅಲ್ಲಿಗೆ ಒಂದು 100 ವರೆಗೂ ಹೆಚ್ಚು ಕಡಿಮೆ ರೇಟ್ ಸಿಗತ್ತೆ ಸರ್. ಆನಂದ್ ಅವರೇ, ಈಗ ನೀವು ರೇಷ್ಮೆ ಬೆಳೆ ಬೆಳೀತಾ ಇದ್ದೀನಿ ಅಂದ್ರಲ್ಲ, ಯಾವ ಗೊಬ್ಬರಗಳನ್ನ ಹಾಕ್ತೀರಿ? ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಅಂತ ಮೊದಲ ಹೇಳಿದ್ರಿ, ಯಾವ ಗೊಬ್ಬರಗಳಂದ್ರೆ ಸಾವಯವ ಗೊಬ್ಬರದಲ್ಲಿ ಯಾವ ತರ ಗೊಬ್ಬರಗಳನ್ನ ಹಾಕ್ಲಿಕ್ಕೆ ತಾವು? ನಮ್ಮ ರೈತ ಬಾಂಧವರಿಗೆ ನಾನು ಹೇಳೋದು ಇಷ್ಟೇ ಸರ್, ಎಷ್ಟು ನಾವು ಈಗ ಒಬ್ಬ ಸ್ಕೂಲ್ ವಿದ್ಯಾರ್ಥಿ ಆಗ್ಲಿ ಒಬ್ಬ ಹೊರಗಿನ ಫುಡ್ ತಿಂದ್ರೆ ಯಾವ ತರ ಇರುತ್ತೆ, ಮನೆ ಆಹಾರ ಹೆಂಗಿರುತ್ತೆ, ಆ ತರನ ನಾವು ರೇಷ್ಮೆ ಕೃಷಿಗೆ ನಾವು ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಕೊಡೋದ್ರಿಂದ ನಮ್ಮ ಹುಳ ದಷ್ಟ ಪುಷ್ಟ ಆಗಿರುತ್ತೆ. ಮತ್ತೆ ಅದಕ್ಕೆ ನಾವು ಬೇರೆ ಆಹಾರನು ಅಷ್ಟೇ ತಿನ್ನೋಲ್ಲ ಸರ್ ಅದು ನಮ್ಮ ರೇಷ್ಮೆ ಹುಳು ಸರ್. ಆದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರನೇ ಕೊಡ್ಬೇಕು. ಈಗ ಫರ್ಟಿಲೈಸರ್ ಕೊಡೋದ್ರಿಂದ ಹೆಚ್ಚು ಕಡಿಮೆ ಆದ್ರೆ ಹುಳಕ್ಕೆ ಗೂಡ್ ಕಟ್ಟಕ್ ತೊಂದರೆ ಆಗುತ್ತೆ ಸರ್. ಆದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನೇ ಹೆಚ್ಚು ಹೆಚ್ಚು ಕೊಡ್ಬೇಕು ಸರ್ ನಾವು. ಮತ್ತೆ ಈ ಎರೆಹುಳ ಗೊಬ್ಬರನು? ಎರೆಹುಳ ಗೊಬ್ಬರ ಜೈವಿಕ ಗೊಬ್ಬರ ಯಾವ್ದಾದ್ರು ನಡೆಯುತ್ತೆ ಸರ್. ಎರೆಹುಳ ಗೊಬ್ಬರ ಕೊಡೋದ್ರಿಂದ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರುತ್ತೆ. ಎರೆಹುಳ ಗೊಬ್ಬರ ವರ್ಷಕ್ಕೆ 1 ಆದ್ರೂ ಕೊಡ್ಬೇಕು ಸರ್. ಸಾವಯವ ಗೊಬ್ಬರ ಹಾಕೋದ್ರಿಂದ ರೇಷ್ಮೆ ಬೆಳೆಯನ್ನ ಹೆಚ್ಚು ಕಾಲ ನಾವು ಅದನ್ನ ಉಳಿಸ್ಕೋಬಹುದು. ಉಳಿಸ್ಕೋಬಹುದು ಸರ್. ಈ ರೇಷ್ಮೆ ಬೆಳೆದಂತ ಸಂದರ್ಭದಲ್ಲಿ ತಾವು ಈಗ ಬೆಳೀತಾ ಇದ್ದೀರಿ ಆಲ್ರೆಡಿ, ಯಾವ ರೀತಿ ಅದಕ್ಕೆ ನೀರನ್ನ ಹಾಯಿಸ್ತೀರಿ? ಯಾವಾಗ ಯಾವ ಯಾವ ಕಾಲಕ್ಕೆ ಅದಕ್ಕೆ ಗೊಬ್ಬರಗಳನ್ನ ಕೊಡ್ತೀರಿ? ಎಷ್ಟು ತಿಂಗಳಿಗೊಮ್ಮೆ ಗೊಬ್ಬರಗಳನ್ನ ಹಾಕ್ತೀರಿ? ಯಾವ ತರ ಸರ್? ಒಮ್ಮೆ ನಾವು ನಾಟಿ ಮಾಡಿದ ನಂತರ ರೇಷ್ಮೆ ಬೆಳೆನ ಮಲಬರಿ ಪ್ಲಾಂಟ್ ಅಂತ ಬರುತ್ತೆ, ಅದನ್ನ ಮಾಡಿದ ನಂತರ ಮೊದಲನೇ ಬೆಳೆ ಮಾತ್ರ 4-5 ಟೈಮ್ ತಗೊಂತ ಸರ್. ನಂತರ ಪ್ರತಿ 3 ಒಂದ್ ಬೆಳೆ ಬರುತ್ತೆ ಸರ್. ಅದು ನಾವು ಕಟಾವ್ ಅಂತ ಏನ್ ಹೇಳ್ತೀವಲ್ಲ, ಪ್ರೂನಿಂಗ್ ಮಾಡಿದ ನಂತರ 15 ಅಂತರದಲ್ಲಿ ನಾವು ಚೆನ್ನಾಗಿ ಎತ್ತಿನಿಂದ ಅಥವಾ ಈಗ ಸ್ಪೇಸಿಂಗ್ ಜಾಸ್ತಿ ಇರೋರು ಸಣ್ಣ ಟ್ರ್ಯಾಕ್ಟರ್ ಅನ್ನು ಬಳಸಿ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ 2 ನಾನ್ ಕೊಡ್ತೇನೆ ಸರ್. 3 ಕೊಟ್ಟರು ಏನ್ ತಪ್ಪಿಲ್ಲ ಸರ್. ನಾನ್ ಸಾವಯವ ಮಾಡೋದ್ರಿಂದ ಫರ್ಟಿಲೈಸರ್ ನಾನು ಕೊಡಲ್ಲ ಸರ್. ಫರ್ಟಿಲೈಸರ್ ಕೊಡೋರು ಸಣ್ಣ ಪ್ರಮಾಣದಲ್ಲಿ ಇಲಾಖೆ ಅವರು ಶಿಫಾರಸು ಮಾಡಿದ ಪ್ರಕಾರನೇ ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಕೊಡಬಾರ್ದು ಸರ್. ಸಂಬಂಧಪಟ್ಟ ರೇಷ್ಮೆ ಇಲಾಖೆಯವರು ಏನು ತಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೋ ಅದಕ್ಕೆ ಗೊಬ್ಬರಗಳನ್ನ ಕೊಟ್ಟಲ್ಲಿ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಸರ್. ಈಗ ಅವರು ಶಿಫಾರಸು ಮಾಡಿದ ಔಷಧಿನ ಮಾತ್ರ ಸಿಂಪರಣೆ ಮಾಡ್ಬೇಕು ಸರ್ ಅಚ್ಚುಕಟ್ಟಾಗಿ. ಮತ್ತೆ ಈಗ ಹುಳು ಸಾಕಾಣಿಕೆ ಮಾಡೋ ಮನೆಯನ್ನ ನಾವು ಯಾವ ತರ ನಮ್ಮ ಒಂದು ದೇವರ ಕೋಣೆಯನ್ನು ಯಾವ ತರ ಇಟ್ಟಿರ್ತೀವಲ್ಲ ಆ ತರ ಅಷ್ಟು ಕಟ್ಟು ನಿಟ್ಟಾಗಿ ಅದನ್ನ ಪಾಲಿಸ್ಬೇಕು ಸರ್ ನಾವು ಹುಳ ಸಾಕಾಣಿಕೆ ಮಾಡೋ ಮನೆಯನ್ನ. ರೇಷ್ಮೆ ನಾಟಿ ಮಾಡಿದ್ಮೇಲೆ ಈ ರೇಷ್ಮೆ ಹುಳುವಿನ ಸಾಕಾಣಿಕೆ ಯಾವಾಗ ಪ್ರಾರಂಭ ಮಾಡ್ತೀರಿ? ಯಾವ ರೀತಿ ಅದನ್ನ ಮಾಡ್ಕೋತೀರಿ ಸರ್? ಹೊಸದಾಗಿ ಮಾಡೋರು 6 ನಾಟಿ ಮಾಡ್ಬೇಕು ಸರ್. ಅಂದ್ರೆ ನಾವು ಸಸಿ ನಾಟಿ ಮಾಡೋದ್ರಿಂದ 6 ನಾಟಿ ಮಾಡೋದ್ರಿಂದ ಆಗಿ ಅದನ್ನ ನಾವು ಹಚ್ಚಿದ್ದು ಚೆನ್ನಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸೂಕ್ತವಾದ ಸಮಯ 6-9 ವರೆಗೂ ನಾಟಿ ಮಾಡೋದು ಇರುತ್ತೆ. ಯಾರಾದ್ರೂ ಹೊಸದಾಗಿ ರೇಷ್ಮೆ ನಾಟಿ ಮಾಡ್ಬೇಕಂದ್ರೆ 6 ಪ್ರಾರಂಭ ಮಾಡ್ಬೇಕು ಸರ್. ಅದನ್ನ ಒಂದ್ಸಲ ನಾವು ನಾಟಿ ಮಾಡಿದ್ವಿ ಅಂದ್ರೆ 4-5 ಪ್ರೂನಿಂಗ್ ಆದ್ಮೇಲೆ ಕಟಾವ್ ಮಾಡಿದ್ಮೇಲೆ ಪ್ರತಿ 3 ಬರತಾನೆ ಇರುತ್ತೆ ಸರ್. ಅದು ನಾವು ಉಳುಮೆ ಮಾಡೋದು ಅದಕ್ಕೆ ಚೆನ್ನಾಗಿ ನಾವು ಕಳೆ ನಿರ್ವಹಣೆ ಮಾಡಿದ್ರೆ ಕಪ್ಪು ಮಣ್ಣಿನಲ್ಲಿ ಆದ್ರೆ ಸರ್ 8-9 ನಂತರ ನೀರು ಕೊಡ್ಬೇಕು ಸರ್. ಕೆಂಪು ಮಣ್ಣಾದ್ರೆ ನಾವು 5-6 ಸ್ವಲ್ಪ ಮಟ್ಟಿಗೆ ನೀರು ಕೊಡ್ಬೇಕು ಸರ್. ಕಬ್ಬಿನ ತರ ಬಹಳ ನೀರು ಇದಕ್ಕೆ ಅವಶ್ಯಕತೆ ಇಲ್ಲ ಸರ್. ಈ ರೇಷ್ಮೆ ನಾಟಿ ಮಾಡಿದ್ಮೇಲೆ ಈ ರೇಷ್ಮೆ ಹುಳುವಿನ ಸಾಕಾಣಿಕೆಯನ್ನ ತಾವು 4-5 ಪ್ರಾರಂಭ ಮಾಡ್ತೇನೆ ಅಂದ್ರೆ ಈ ಹುಳುಗಳನ್ನ ಎಲ್ಲಿಂದ ತರ್ತೀರಿ, ಎಷ್ಟು ತರ್ತೀರಿ ಸರ್? ಅದಕ್ಕೆ ಆದಂತ ಒಂದು 2005 ಸರ್ಕಾರ ಅನುಮೋದನೆ ನೀಡಿರೋ ಲೈಸೆನ್ಸ್ ಕೊಟ್ಟಿರುತ್ತೆ ಸರ್. ಖಾಸಗಿ ವ್ಯಕ್ತಿಗಳು ಮತ್ತು ಮೊದಲು ಸರ್ಕಾರದಿಂದ ಕೊಡ್ತಿದ್ರು ಸರ್. ಇತ್ತಿತ್ತಲಾಗಿ ಎಲ್ಲ ಖಾಸಗಿ ವ್ಯಕ್ತಿಗಳಿಂದ ಅವರು ಪರವಾನಗಿ ಪಡೆದು ಅವ್ರು 2 ದಾಟಿಸಿ ಚಾಕಿ ಹುಳುಗಳು ಅಂತೇಳಿ ಅವರು ಸೂಕ್ತವಾಗಿ ಟೆಂಪರೇಚರ್ ಎಲ್ಲ ಮೇಂಟೈನ್ ಮಾಡಿ ಅವ್ರು ನೀಡ್ತಾರೆ ಸರ್. 2 ದಾಟಿಸಿ ಅವನು ತರ್ತೀವಿ ಸರ್. ನಾವು ರಾಮದುರಲ್ಲಿ ತರ್ತೀವಿ ಸರ್. ರೈತ ಉತ್ಪಾದಕ ಕಂಪನಿ ಬೆಳಗಾವಿ ನಿಯಮಿತ ಅಂತೇಳಿ ಅವರೊಂದು APO ಐತೆ ಸರ್ ನಮ್ದು ರೇಷ್ಮೆ ಬೆಳೆಗಾರದ್ದು. ಅವ್ರು ಕೊಡ್ತಕ್ಕಂಥ ಹುಳುಗಳನ್ನ ನಾವು ರಾಮದುರಲ್ಲಿ ಚಿಂಚಗಂಡಿ ಅಂತಲ್ಲಿ ತಗೊಂಡ್ಬರ್ತೀವಿ ಸರ್. ಈ ಹುಳುಗಳನ್ನು ಸಾಕೋದಾಗಿರ್ಬೋದು ಅಥವಾ ರೇಷ್ಮೆ ಬೆಳೆಗಳನ್ನ ಯಾವ ರೀತಿ ನಾಟಿ ಮಾಡೋದನ್ನ ಇದ್ರ ಕುರಿತು ಮಾತನಾಡ್ತಾ ಇದ್ದೀವಿ. ಈ ರೇಷ್ಮೆ ಹುಳುವಿನ ಜೀವನ ಚಕ್ರ ಯಾವ ರೀತಿ ಇರುತ್ತೆ, ಏನೆಲ್ಲ ಪ್ರಯೋಜನಗಳಾಗುತ್ತೆ ಈ ಜೀವನ ಚಕ್ರದಿಂದ? ರೇಷ್ಮೆ ಹುಳು ಸರ್ ಅದು ನಮ್ಗೆ ಅದರ ಜೀವನ ಚಕ್ರ ಅಂದ್ರೆ ಸರ್ ಅದು ಇರೋದ ಜೀವಿತಾವಧಿ ಸರ್ 30 ಮಾತ್ರ ಸರ್. ಅದು ಅದರಲ್ಲಿ ನಾಲ್ಕು ಜ್ವರ ಅಂತ ಬರುತ್ತೆ ಸರ್, ಅದಾದ ನಂತರ ಗೂಡು ಕಟ್ಟತ್ತೆ ಸರ್, ಅದು ಆದ್ಮೇಲೆ ಕೋಶಾವಸ್ಥೆ ಅಂತ ಹೇಳಿ ಗೂಡಿನ ಒಳಗನೆ ಇರುತ್ತೆ ಸರ್. ನಾವು ಗೂಡು ಕಟ್ಟಿದ ನಂತರ ನಾವು ಮಾರ್ಕೆಟ್ ಮಾಡ್ತೀವಿ ಸರ್ 9 ದಿನ ನಂತರ. ಆಮೇಲೆ ಅವರು ಅದನ್ನ ನೂಲು ಬಿಚ್ಚಣಿಕೆದಾರರು ಅವರು ಶಾಖ ಕೊಟ್ಟು ಅದನ್ನ ಹುಳನ್ನ ಅಲ್ಲೇ ಒಳಗಡೆ ಸಾಯಿಸಿ ಅವ್ರು ನೂಲು ಬಿಚ್ಚಣಿಕೆ ಮಾಡ್ತಾರೆ ಸರ್. ಈ ರೇಷ್ಮೆ ಹುಳುವಿನ ಸಾಕಿದ ನಂತರ ಆಹಾರಕ್ಕೆ ಸರ್ಪಗಳನ್ನ ತುಂಡರಿಸ್ತಿರೋ ಹೇಗೆ? ರೇಷ್ಮೆ ಹುಳ ಸರ್ ಅದು ಮೇನ್ ತಿನ್ನೋದು ಮಾತ್ರ ಮಲ್ಬರಿ ಸರ್, ಅದು ಮಲ್ಬರಿ ಪ್ಲಾಂಟ್ ಅನ್ನೇ ತಿನ್ನೋದು ಸರ್, ಅದು ಅದನ್ನ ಬಿಟ್ಟು ಬೇರೆ ಏನು ತಿನ್ನಲ್ಲ ಸರ್ ಅದು. ಆದ್ದರಿಂದ ನಾವು ರೇಷ್ಮೆ ಸೊಪ್ಪನ್ನ ಚೆನ್ನಾಗಿ ಬೆಳವಣಿಗೆ ಮಾಡಿ ಅದನ್ನ ನಾವು ಅದಕ್ಕೆ ನೀಡ್ಬೇಕು ಸರ್, ಒಂದ್ ದಿವಸಕ್ಕೆ 2 ಟೈಮ್ ಸೊಪ್ಪ ನೀಡ್ಬೇಕು ಸರ್ ಅದಕ್ಕೆ. ಅಂದ್ರೆ ಈಗ ರೇಷ್ಮೆ ಹುಳುವಿನ ಈ ಒಂದು ಜೀವನ ಶೈಲಿ ಕುರಿತು ಹೇಳ್ತಾ ಇದ್ದೀರಿ, ಈ ರೇಷ್ಮೆ ಗೂಡನ್ನ ಅಥವಾ ಈ ರೇಷ್ಮೆ ತಾವೇನು ಪೋಷಣೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಅದನ್ನ ಇಟ್ಕೋಬೇಕಂತೀರಿ? ಹುಳು ಸಾಕಾಣಿಕೆ ಮನೆಯನ್ನ ಪ್ರತಿ ಹುಳು ನಾವು ಚಾಕಿ ಹುಳು ತರೋಕ್ಕಿಂತ ಮುಂಚೆ 8 ದಿನ ಕಡ್ಡಾಯವಾಗಿ 4-5 ಬಾರಿ ಸೋಂಕು ನಿವಾರಣೆ ಮಾಡ್ಬೇಕು ಸರ್. ನಾವು ಕ್ಲೋರಿನ್ ಅಂಶ, ಸುಣ್ಣದ ತಿಳಿನೀರ ಇವುಗಳ ಮುಖಾಂತರ ಇಲಾಖೆದವರು ಸ್ವಲ್ಪ ನೀಡ್ತಾರೆ ಸರ್, 1-2-3 ಸಾಮಗ್ರಿಗಳನ್ನು ಕೊಡ್ತಾರೆ. ಅದನ್ನಲ್ಲದೆ ನಾವು ಬೇರೆ ಮಾರ್ಕೆಟಲ್ಲಿ ಸಿಗತ್ತೆ ಸರ್. ಕಡ್ಡಾಯವಾಗಿ ನಾವು ಎಷ್ಟು ಚೆನ್ನಾಗಿ ಸೋಂಕುಗಳ ನಿವಾರಣೆ ಅಂದ್ರೆ ಹೆಸರಲ್ಲೇ ಇದೆ ಸೋಂಕು ನಿವಾರಣೆ, ಅಂದ್ರೆ ಯಾವುದೇ ತರ ಸೋಂಕು ಬರಲಾರ್ದಂಗೆ ಮನೆಯನ್ನು ನೀಟಾಗಿ ನಾವು ಕ್ಲೀನ್ ಮಾಡಿ ಅದನ್ನ ಸ್ಪ್ರೇಯರ್ ಅನ್ನ ಹೊಡಿಬೇಕು ಸರ್. ನಾವು ಹೊಡೆದ್ರೆ ನಮ್ಗೆ ಯಾವ್ದೇ ತರ ಹುಳಕ್ಕೆ ರೋಗ ನಮ್ದು ಇನ್ನೊಂದು ಮೇನ್ ರೈತರು ತಿಳ್ಕೊಬೇಕಂದ್ರೆ ರೇಷ್ಮೆ ಹುಳಕ್ಕೆ ರೋಗ ಬಾರದಂತೆ ಮೊದಲೇ ತಡಿಬೇಕು, ಬಂದ ಮೇಲೆ ಅದಕ್ಕೆ ಔಷಧಿ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇರುವುದೇ 28 ದಿವಸ ಜೀವನದಲ್ಲಿ ಅದಕ್ಕೆ ರೋಗ ಬಂದ್ರೆ ಅದು ಒಳ್ಳೆ ನಿವಾರಣೆ ಆಗೋದಿಲ್ಲ ಸರ್. ಆದ್ರಿಂದ ರೈತರು ಮೊದಲೇ ಬರದ ಹಾಗೆ ತಡೆಯಬೇಕು. 2ನೇ ಜ್ವರ ನಂತರ ಚಾಕಿ ಹುಳಗಳನ್ನ ತಂದಿರ್ತೀವಲ್ಲ, ನೀಟಾಗಿ ತಂದು ಮನೆಯಲ್ಲಿ ಹಾಕಿ ಸೊಪ್ಪು ಕೊಡ್ತಾ ಹೋಗುದು ಸರ್. ಅದು ಒಂದೇ ಅದು 6 ಸೊಪ್ಪುಗಳನ್ನ ತುಂಡರಿಸ್ತಿರೋ ಹೇಗೆ? ಇಲ್ಲ ಸರ್, ಮೊದಲೇ 2004 ಮುಂಚೆ ನಾವು ಎಲೆಯನ್ನು ಕಟ್ ಮಾಡಿ ಹಾಕೋದಿತ್ತು ಸರ್, ಈಗ ನೇರವಾಗಿ ರೆಂಬೆ ಪದ್ಧತಿ ಬಂದಿದೆ ಸರ್. ಅಷ್ಟು ಮೊದಲಿನಷ್ಟು ಕೆಲಸ ಇಲ್ಲ ಸರ್, ಸುಧಾರಿತ ಕ್ರಮ ಬಂದಿರೋದ್ರಿಂದ ನೇರವಾಗಿ ನಾವು ಟೊಂಗೆಯನ್ನು ಕಟ್ ಮಾಡಿ ತಗೊಂಬಂದು ನೇರವಾಗಿ ಹಾಕ್ಬೋದು ಸರ್. ಈಗ ಏನ್ ತೊಂದರೆ ಇಲ್ಲ ಸರ್. ಮೊದಲೇ 3ನೇ ಜ್ವರ 7 ಸ್ವಲ್ಪ 5-6 ಎಲೆ ಇರೋದಷ್ಟನ್ನ ಕಟ್ ಮಾಡೋದು ಸರ್. 3ನೇ ಜ್ವರ ಎದ್ದ ನಂತರ ನಾವು ನೇರವಾಗಿ ಟೊಂಗೆ ಎಷ್ಟು ನಮ್ದಿರುತ್ತಲ್ಲ ಹಣ್ಣಲ್ಲಿ ಮಣ್ಣು ಸಿಡಿದಿರುತ್ತಲ್ಲ ಅದನ್ನ ಬಿಟ್ಟು ಸರ್, ಹಣ್ಣಾದಿರೋ ಎಲೆಯನ್ನು ಬಿಟ್ಟು ಮಣ್ಣು ಹತ್ತಿರೋ ಎಲೆಯನ್ನು ಬಿಟ್ಟು ಉಳ್ಕಿದ್ದೆಲ್ಲಾನು ಹಾಕಿದ್ರು ಸರ್, ಅದು ಏನು ತೊಂದರೆ ಇಲ್ಲ ಸರ್. ಆನಂದ್ ಅವರೇ, ಈಗ ರೇಷ್ಮೆ ಬೆಳೆನ ತಾವು ಮಾಡ್ತಾ ಇದ್ದೀರಿ, ಈ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ರೇಷ್ಮೆ ಹುಳುವಿಗೆ ಆಹಾರವಾಗಿ ಮಲಬರಿ ಸಪ್ಪನ್ನ ತಾವು ನೀಡ್ತಾ ಇದ್ದೀರಿ, ಅದರ ಪಾಲನ ಪೋಷಣೆಯನ್ನು ಚೆನ್ನಾಗಿ ಮಾಡ್ಕೋತ ಇದ್ದಲ್ಲಿ ಆ ಹುಳುವಿನ ಪೋಷಣೆಯನ್ನು ರಕ್ಷಣೆಯನ್ನು ಮತ್ತೆ ತಮಗೆ ಹೆಚ್ಚು ಈ ಚಾಕಿಗಳನ್ನ ಬೆಳೆಸುವಲ್ಲಿ ಸಹಾಯ ಮಾಡ್ತದೆ. ಸರ್ಕಾರದಿಂದ ಅಥವಾ ಈ ರೇಷ್ಮೆ ಇಲಾಖೆಗಳಿಂದ ಯಾವೆಲ್ಲ ಯೋಜನೆಗಳನ್ನ ತಾವು ಪಡೆದುಕೊಂಡಿದ್ದೀರಿ, ಯಾವ ರೀತಿ ಅದನ್ನ ಪಡೆದುಕೊಂಡ್ರಿ? ತುಂಬಾ ಮುಖ್ಯವಾದ ಪ್ರಶ್ನೆ ಸರ್. ಈಗ ಇಲಾಖೆಯಿಂದ ಸರ್ ಸಾಕಷ್ಟು ಅನುದಾನ ಇದೆ ಸರ್ ರೇಷ್ಮೆ ಬೆಳೆಗಾರರಿಗೆ. ಮೊದಲು ನಾಟಿ ಮಾಡಿದ್ರೆ ನಾವು ನರೇಗಾ ಯೋಜನೆ ಅಡಿ ಸರ್ 1 ಎಕರೆಗೆ 125-130 ಆಳುಗಳದ್ದು ಕೂಲಿ ಕೊಡ್ತಾರೆ ಸರ್ ಮನೆಯವ್ರಿಗೆ. ನಂತರ ಸರ್ ನಾಟಿ ಮಾಡಕ್ ಇದಾಯ್ತು, ಮನೆ ಕಟ್ಸಿದ್ರೆ ಸರ್ ಸಾಮಾನ್ಯ ವರ್ಗದವ್ರಿಗೆ 1,000 ಚದುರಡಿ ಕಟ್ಸಿದ್ರೆ 337,000 ಇದೆ ಸರ್ ರೇಷ್ಮೆ ಮನೆ. ಹಾ ಸರ್, SC/ST ಅವ್ರಿಗೆ 4,05,000 ಇದೆ ಸರ್ ಮನೆ ಕಟ್ಟಕ್ಕೆ. ಇದು ಒನ್ ಟೈಮ್ ಅವ್ರು ನಮ್ಗೆ ಕೊಡ್ತಾರೆ ಸರ್, ನಾವೇನು ಹೊಳೆ ಕಟ್ಬೇಕಾಗಿಲ್ಲ ಸರ್. ಮತ್ತೆ ಅಗತ್ಯ ಸಲಕರಣೆ ಸಾಮಗ್ರಿಗಳನ್ನು ಕೊಡ್ತಾರೆ ಸರ್. ಅವು ಗೂಡು ಕಟ್ಟಲಿಕ್ಕೆ ಚಂದ್ರಿಕೆ ಅಂತ ಬರುತ್ತೆ ಸರ್, ಅದನ್ನ 25% ಅಷ್ಟೇ ನಾವು ಕಟ್ಬೇಕು ಸರ್. 75% ಸರ್ಕಾರನೇ ಕಟ್ಟತ್ತೆ, ನಮ್ಗೆ ಅದನ್ನು ಕೊಡ್ತಾರೆ ಸರ್. ಮನೆಗೆ ಸೋಂಕು ನಿವಾರಣೆ ಮಾಡೋದಕ್ಕೆ ಸ್ಪ್ರೇಯರ್ ಅಂತ ಬರುತ್ತೆ ಸರ್, ಅದನ್ನು ಸಹ 75% ಸಬ್ಸಿಡಿ ದರದಲ್ಲಿ ರೈತರಿಗೆ ನೀಡ್ತಾರೆ ಸರ್. ಇನ್ನೊಂದು ಹುಳುಗಳಿಗೆ ಜಿಲ್ಲಾ ಪಂಚಾಯತ್ ಆಯಾ ಜಿಲ್ಲಾ ಪಂಚಾಯತಿ ವತಿಯಿಂದ ರೇಷ್ಮೆ ಇಲಾಖೆಯಿಂದ ಹುಳುಗಳಿಗೆ ಸಿಂಪಡಿಸುವಂತ ಔಷಧಿನೂ ಖರೀದಿ ಮಾಡಿ ವರ್ಷಕ್ಕೆ 2-3 ಆಗುವಷ್ಟು ರೈತರಿಗೆ ನೀಡ್ತಾರೆ. ಆನಂದ್ ಅವರೇ, ತಾವು ರೇಷ್ಮೆ ಇಲಾಖೆಯಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನ ತಗೊಂಡು ಯೋಜನೆಗಳನ್ನ ಮಾಡಿಕೊಂಡು ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ದೀರಿ, ತಮ್ಮ ಹೊಲದಲ್ಲಿ ಈ ರೇಷ್ಮೆ ಗೂಡಿಗೆ ಮನೆಯನ್ನ ಎಷ್ಟು ಜಾಗದಲ್ಲಿ ಕಟ್ಟಿದ್ದೀರಿ ಸರ್? ನಾವು 1,050 ಚದುರಡಿ ನಾವು ಮನೆ ನಿರ್ಮಾಣ ಮಾಡ್ಕೊಂಡಿದೀವಿ ಸರ್. ಮನೆ ನಿರ್ಮಾಣ, ಸೋಂಕು ನಿವಾರಣೆ ಎಲ್ಲ ಮಾಡಿದ್ದೀವಿ. ಪ್ರತಿ ಬೆಳೆಗೆ ಹುಳ ತರೋದು 8 ದಿನ ಮುಂಚಿತವಾಗ್ಲೇ ಮಾಡ್ಲೇಬೇಕು ಸರ್ ಕಡ್ಡಾಯವಾಗಿ. ಅಂದ್ರೆ ಹುಳಗಳನ್ನ ಪ್ರತಿ 30 ದಿನಗಳಿಗೊಮ್ಮೆ ಬದಲಾವಣೆ ಮಾಡಿ, ಯಾಕಂದ್ರೆ ಅದರ ಜೀವಿತಾವಧಿನೇ 30 ದಿನ ಅಂದ್ಮೇಲೆ ಪ್ರತಿಯೊಂದು ಹೊಸ ಹುಳಗಳನ್ನ ನಾವು 30 ದಿನಕ್ಕೊಮ್ಮೆ ತರಬೇಕಾಗುತ್ತೆ, ಮುಂಚಿತವಾಗ್ಲೇ ಮಾಡ್ಲೇಬೇಕು. ಒಂದು ಸಲ ಈ ರೇಷ್ಮೆ ಹುಳವನ್ನ ಎಷ್ಟು ತಗೊಂಡ್ಬರ್ತೀರಿ? ನಾವು ಸರ್ ಪ್ರತಿ ಬೆಳೆಗೆ 200 ಮೊಟ್ಟೆ ತರ್ತೀವಿ ಸರ್. 200 ಮೊಟ್ಟೆ, ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಸರ್? 100 ಮೊಟ್ಟೆಗೆ 4,200 ರೂಪಾಯಿ ಅವ್ರು ತಗೊಂತಾರೆ ಸರ್. ಇದಲ್ದೆ ಸರ್ ಇನ್ನೊಂದು ಆಗಲೇ ಕೇಳಿದ್ರೆ ಇಲಾಖೆದಿಂದ ಏನ್ ಪಡಿತೀರಾ ಅಂತ, ಪ್ರತಿ ಕೆಜಿಗೆ ಸರ್ ದ್ವಿತಳಿ ಅಂದ್ರೆ ಬೈ ವೋಲ್ಟಿನ್ ಬೆಳೆದ್ರೆ ಪ್ರತಿ ಕೆಜಿಗೆ ಸರ್ಕಾರದಿಂದ 30 ರೂಪಾಯಿ ಸಬ್ಸಿಡಿ ಹಣವನ್ನು ಕೊಡುತ್ತೆ ಸರ್. ನಾವು ಸಾಗಾಣಿಕೆ ವೆಚ್ಚ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದವರಿಗೆ ಸರ್ಕಾರದವರು 10 ರೂಪಾಯಿ ಪ್ರತಿ ಕೆಜಿಗೆ ಸಾಗಾಣಿಕೆ ವೆಚ್ಚ ಅಂತ ಕೊಡ್ತಾರೆ ಸರ್. ಈ 100 ಮೊಟ್ಟೆ ತಂದಿದ್ದಕ್ಕೆ 1,000 ರೂಪಾಯಿ ಪ್ರೋತ್ಸಾಹಧನ ಅಂತೇಳಿ ಚಾಕಿ ಮಾಡಿ ನಾವು ತಂದಿರ್ತೀವಲ್ಲ ಅದಕ್ಕೆ 1,000 ರೂಪಾಯಿ ಸಿಗುತ್ತೆ ಸರ್. ಅಂದ್ರೆ ಒಂದು ನಾವು 100 ಕೆಜಿಗೆ ಸರ್ ಸರ್ಕಾರದಿಂದ 1 ಕೆಜಿಗೆ 50 ರೂಪಾಯಿವರೆಗೂ ನಮಗೆ ಸಹಾಯಧನ ಸಿಗುತ್ತೆ ಸರ್. ಏನೆಲ್ಲ ಯೋಜನೆಗಳನ್ನ ಇದಾವೆ ಅದನ್ನ ಸದುಪಯೋಗ ತಗೊಂಡಲ್ಲಿ ರೈತರಿಗೆ ಲಾಭ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ. ಈ ಒಟ್ಟು ತಮ್ಮ ರೇಷ್ಮೆ ಸಾಕಾಣಿಕೆಯಿಂದ ಎಷ್ಟು ಲಾಭಗಳನ್ನ ಗಳಿಸ್ತೀರಿ ಒಂದು ವರ್ಷದಲ್ಲಿ? ಸರ್ ನಾನು ಸುಮಾರು 11-12 ಲಕ್ಷವರೆಗೂ ನಾನು ಪಡೆದಿರುತ್ತೇನೆ ಸರ್ ಪ್ರತಿ ವರ್ಷ ಸರ್. 11-12 ಲಕ್ಷ ಎಲ್ಲ ಖರ್ಚು ವೆಚ್ಚ ಹೋಗಿ ಎಲ್ಲ ಒಟ್ಟು ಆದಾಯ ಸರ್ ಇದು ಖರ್ಚನೂ ಇರುತ್ತೆ ಸರ್. ಅದೇ ಖರ್ಚು ವೆಚ್ಚ ಹೋಗಿ ಸರ್ ಖರ್ಚು ವೆಚ್ಚ ಹೋಗಿ ಒಂದು ವರ್ಷಕ್ಕೆ 2 ಲಕ್ಷ ಹೋದ್ರು ಸರ್ ನಮ್ಗೆ 10 ಲಕ್ಷ ಅಂತೂ ನಮ್ಗೆ ಆರಾಮಾಗಿ ಸಿಗುತ್ತೆ ಸರ್. ಆರಾಮಾಗಿ ಸರ್. 2 ಎಕರೆ ಈಗ ತಾವು ರೇಷ್ಮೆಯನ್ನ ಮಾಡ್ತಾ ಇದ್ದೀರಿ ಸರ್, ಇಲ್ಲಿ ನಿರ್ವಹಣೆಗೆ ಎಷ್ಟು ಜನ ಇದ್ರ ಅನುಕೂಲ ಅಂತೀರಿ ಸರ್? ನಾನ್ ಮಾಡ್ತೀನಿ, ನಮ್ ತಂದೆಯವರು ನಮ್ಗೆ ಸಹಾಯ ಮಾಡ್ತಾರೆ ಸರ್, ಸಪೋರ್ಟಿಂಗ್ ಇರ್ತಾರೆ. ನಾವು ಇಷ್ಟೇ ಮಾಡೋದು ಸರ್, ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ 1-4 ಜನ ಲೇಬರ್ ತಗೊಂಡಿರ್ತೀವಿ ಸರ್. ಗೂಡು ಬಿಚ್ಚಾಣಿಕೆಗೆ 1-5-6 ಜನ ತಗೊಂಡಿರ್ತೇನೆ ಸರ್. ಸಮಯ ಸಂದರ್ಭಕ್ಕೆ ಎಷ್ಟು ಆಳುಗಳು ಬೇಕೋ ಅವರನ್ನ ತಾವು ಪೂರೈಸಿಕೊಂಡು ಕೆಲಸವನ್ನ ನಿರ್ವಹಿಸ್ಕೋತೀರಿ? ಇಬ್ಬರು ಈಗಿನ ನಮ್ ಪ್ರಕಾರ ಸರ್ ಇಬ್ಬರು ಗಂಡ ಹೆಂಡತಿ ಆರಾಮಾಗಿ 1 ಎಕರೆ ರೇಷ್ಮೆ ನಿರ್ವಹಣೆ ಮಾಡಬಹುದು ಸರ್. ಸ್ವಲ್ಪ ಒಂದ್ ಟೈಮ್ ಅಲ್ಲಿ ಹೆಚ್ಚ ಕಡಿಮೆ ಲೇಬರ್ ತಗೊಂಡ್ರು ಇದಾಗತ್ತೆ ಸರ್. ಏನೋ ನಾವು ಆರಾಮಾಗಿ ಮಾಡ್ಬೇಕಂದ್ರು ಸರ್ 30 ಗುಂಟೆನಲ್ಲಿ ಮಾಡಿದ್ರೆ ಇಬ್ರು ಗಂಡ ಹೆಂಡತಿಗೆ ಆರಾಮಾಗಿ ನಿರ್ವಹಣೆ ಕೆಲಸ ಮಾಡ್ಕೋಬಹುದು ಸರ್, ಏನ್ ತೊಂದರೆ ಇಲ್ಲ ಸರ್. ಬಹಳ ಸಂತೋಷ. ಆನಂದ್ ಅವರೇ, ಈಗ ತಾವು ಕಬ್ಬನ್ನು ಬೆಳೀತಾ ಇದೀನಿ ಅಂದ್ರೆ ಯಾವ ತಳಿಯ ಕಬ್ಬನ್ನ ಹಾಕಿದ್ರಿ? 1 ಎಕರೆ ಕಬ್ಬನ್ನ ಹಾಕಿದ್ರಿ, ಯಾವಾಗ ನಾಟಿ ಮಾಡ್ತೀರಿ ಸರ್? ನಾವು 8ನೇ ತಿಂಗಳಲ್ಲಿ ನಾಟಿ ಮಾಡೋದು ಸರ್. ನಾವು ಮೇರಾ 86 ಅಂತ ಮಾಡ್ತೀನಿ ಸರ್. 2 ಎಕರೆಯಲ್ಲಿ ನಾನು ಕಬ್ಬು ಕೃಷಿ ಮಾಡ್ತಾ ಇದ್ದೀನಿ ಸರ್. ನಾಟಿ ಯಾವ ತರ ಮಾಡ್ತೀರಿ ಸರ್? ನಾಟಿ ನಾವು ಸಿಂಗಲ್ ಕಣ್ಣಿಂದ ಮಾಡೋದು ಸರ್. 4 ಅಡಿ ಅಂತರ ಸಾಲ ಬಿಟ್ಟು 1.5 ಅಡಿಗೆ ನಾಟಿಯಿಂದ ನಾಟಿಗೆ 1.5 ಅಡಿ ದೂರ ಇಟ್ಟಿರ್ತೇನೆ ಸರ್. ತುಳಿದು ಇದು ಮಾಡ್ತೀರ? ಕಬ್ ತುಳಿದೇ ಮಾಡೋದು ಸರ್. ನಾವು ತುಳಿದೇ ಮಾಡ್ತೀವಿ, ನಮ್ಮ ಸೈಡ್ ಎಲ್ಲ ಕಬ್ ತುಳಿದೇ ಮಾಡೋದ್ರಿಂದ ನಾವು ಅದನ್ನೇ ಚೆನ್ನಾಗಿ ಬರುತ್ತಂತ ನಮ್ಮ ಕೆಂಪು ಭೂಮಿಯಲ್ಲಿ ನಾವು ತುಳಿದೇ ಮಾಡೋದು ಸರ್. ನಾಟಿ ಮಾಡಿ ಒಂದ್ಸಲ ನೋಡಿದೆ ಸರ್, ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ, ಅದರಿಂದ ನಾವು ಕಬ್ಬನ್ನ ತುಳಿದೇ ನಾಟಿ ಮಾಡೋದು ಸರ್. ಸಿಂಗಲ್ ಕಣ್ಣಿಂದ ಮಾಡ್ತೀವಿ, 4 ಅಡಿ ಅಂತರನ. ಎಷ್ಟು ವರ್ಷ ಆಯ್ತು ತಾವು ಕಬ್ಬನ್ನ ಹಾಕಿ ಸರ್? ಕಬ್ಬ ನಾವು ಈಗ 2019 ಕಬ್ಬು ಬೆಳಿತಾ ಇದ್ದೇನೆ ಸರ್. ಮೆಕ್ಕೆಜೋಳನು 1.5 ಎಕರೆಯಲ್ಲಿ ಮಾಡ್ತಾ ಇದ್ದೀನಿ ಸರ್. ಕಬ್ಬಿನಿಂದ ಎಷ್ಟು ಲಾಭ ಬರುತ್ತೆ ತಮಗೆ ಸರ್? ನಾವು 1 ಎಕರೆಗೆ 80-85 ಟನ್ ಇಳುವರಿ ಮಾಡ್ತೀವಿ ಸರ್. ಈ ವರ್ಷದ ರೇಟು 3,100 ಹೆಚ್ಚು ಕಡಿಮೆ ಆಗ್ಬೋದಂತ ನಮ್ಮ ಅಭಿಪ್ರಾಯ ಇದೆ, ಇನ್ನೂ ಘೋಷಣೆ ಮಾಡಿಲ್ಲ ಸರ್. ಕಳೆದ ವರ್ಷ 3,100 ಇತ್ತು, ಈ ವರ್ಷ ಇನ್ನೂ 150 ರೂಪಾಯಿ ಹೆಚ್ಚಾಗ್ಬೋದು ಸರ್. ಅಂದ್ರೆ 1 ಎಕರೆಗೆ 80 ಟನ್ನನ್ನು ಹಿಡಿದು ಸರ್, 160 ಟನ್ ತೆಗೆದ್ರೆ 1 ಟನ್ಗೆ 3,000 ಇದೆ ಸರ್. ಆರಾಮಾಗಿ ನಾವು 5 ಲಕ್ಷದವರೆಗೂ ಸಂಪಾದನೆ ಮಾಡಿ. ಈ ಕಬ್ಬನ್ನು ಬೆಳೆದಂತ ಬೆಳೆಯನ್ನ ಯಾವ ಶುಗರ್ ಫ್ಯಾಕ್ಟರಿ ಕಳಿಸ್ತೀವಿ? ನಾವು ರೇಣುಕಾ ಶುಗರ್ಸ್ಗೆ ಕಳಿಸೋದು ಸರ್. ನಮ್ಮ ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಮುನವಳ್ಳಿ ಫ್ಯಾಕ್ಟರಿಗೆ ಕಳಿಸೋದು ಸರ್. ನಾವು ಮುನವಳ್ಳಿ ಫ್ಯಾಕ್ಟರಿ ಕಟಾವಿಗೆ ಅವರೇ ಕಳಿಸ್ತಾರೋ ಫ್ಯಾಕ್ಟರಿ ಅವರು? ಫ್ಯಾಕ್ಟರಿ ಅವರೇ ಲೇಬರ್ ಕಳಿಸ್ತಾರೆ ಸರ್. ಮೊದಲೇ ಹೋಗಿ ಅವ್ರಿಗೆ ಹೇಳ್ಬಿಟ್ಟಿರ್ತೀರಿ? ಇಲ್ಲ, ಅವರು ನಾವು ನಾಟಿ ಮಾಡಿದ ನಂತರ ಅವರು ಫೀಲ್ಡ್ಮನ್ಗಳು ಅವ್ರ ಡೇಟ್ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಸರ್. ಅದ್ರ ಪ್ರಕಾರ ಅವ್ರು ಯಾರ್ಯಾರು ಪಾಳೆದ ಮೇಲೆ ಯಾರ ಏರಿಯಾದ ಮೇಲೆ ಹೆಂಗಿರುತ್ತಲ್ಲ ಹಂಗೆ ಲೇಬರ್ನ ಅವ್ರಿಗೆ ಕಳಿಸಿ ಕಟಾವು ಮಾಡ್ಕೊಂಡು. ಕಬ್ಬಿಗೂ ಸಹಿತ ಸಾವಯವ ಗೊಬ್ಬರನ್ನ ಸಾವಯವನ್ನೇ ಬಳಸ್ತೇನೆ ಸರ್ ನಾನು. ಮತ್ತೆ ಈ ಮೆಕ್ಕೆಜೋಳವನ್ನ ಯಾವ ತರದ ಮೆಕ್ಕೆಜೋಳನ ಹಾಕಿದಿರಿ? ಯಾವ ತಳಿಯ ಮೆಕ್ಕೆಜೋಳನ ತಾವು ಬೆಳಿತಾ ಇದ್ದೀರಿ? 1 ಎಕರೆಯಲ್ಲಿ ಮೆಕ್ಕೆಜೋಳ ಬೆಳಿತೀನಿ ನಾನು. 1.5 ಎಕರೆನಲ್ಲಿ ಮೆಕ್ಕೆಜೋಳ ಮಾಡ್ತಾ ಇದ್ದೀನಿ ಸರ್. ನಾವು ಜೂನ್ ತಿಂಗಳಲ್ಲಿ 1 ಬೆಳೆ ಮಾಡ್ತೀನಿ ಸರ್. ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಬೆಳೆ ಮಾಡ್ತೀನಿ ಸರ್. ನಾವು ಇದನ್ನು ಕಾರ್ಗಿಲ್ ಮತ್ತು ಡಿಕಾಲ್ಬ್ ಅಂತ ಹೇಳಿ 2 ತಳಿನ ಆಯ್ಕೆ ಮಾಡ್ಕೊಂಡು ಇದನ್ನ ಮಾಡ್ತೀನಿ ಸರ್. ಅದರಿಂದ ನಾನು ಹೆಚ್ಚು ಪ್ರಾಶಸ್ತ್ಯ ಕೊಡೋದು ನಾನು ರೇಷ್ಮೆ ಕೃಷಿಗೇನೆ ಹೆಚ್ಚು ಕೊಡ್ತೀನಿ ಸರ್ ನಮ್ಗೆ. ಯಾಕಂದ್ರೆ ಇದು ಪ್ರತಿ ತಿಂಗಳು ಹಣ ಕೈಗೆ ಬರೋದ್ರಿಂದ ನಾನು ಮೆಕ್ಕೆಜೋಳವನ್ನ ನಾನು ಸಣ್ಣದಾಗಿ ಹೈನುಗಾರಿಕೆ ಮಾಡೋದ್ರಿಂದ ಅವಕ್ಕೆ ಮೇವಿಗೆ ಆಹಾರವಾಗಿ ಇರಲಿ, ತಕ್ಕ ಮಟ್ಟಿಗೆ ಸ್ವಲ್ಪ ಮಾರಾಟನೂ ಮಾಡ್ತೀನಿ ಸರ್. ಹೆಚ್ಚು ನಾನು ಗಮನ ಕೊಡೋದಂದ್ರೆ ನಾನು ರೇಷ್ಮೆ ಕೃಷಿಗೇನೆ ಮಾತ್ರ ಬಹಳ ಗಮನ ಕೊಡೋದು ಸರ್. ಆನಂದ್ ಬಾಳಪ್ಪ ಪೂಜಾರಿ ಅವರೇ, ತಾವು ಮೆಕ್ಕೆಜೋಳ ಬೆಳಿತಾ ಇದ್ರಿ, ಕಬ್ಬನ ಬೆಳಿತಾ ಇದ್ರಿ, ರೇಷ್ಮೆ ಬೆಳೆಯನ್ನ ಬೆಳಿತಾ ಇದ್ರಿ, ಹೈನುಗಾರಿಕೆನೂ ಸಹ ಮಾಡ್ತಾ ಇದ್ದೀನಿ ಅಂದ್ರೆ, ಹೈನುಗಾರಿಕೆ ಮಾಡುವಾಗ ತಾವು ಎಷ್ಟು ದನಕರುಗಳನ್ನ ಸಾಕಿದಿರಿ, ಯಾವ ರೀತಿ ಅದರ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ ಸರ್? ನಾವು 2 ನಾಟಿ ಹಸು ಇದಾವೆ ಸರ್, 2 ನಾಟಿ ಎಮ್ಮೆ ಮಾಡಿದ್ದೀನಿ, 3 ಮೇಕೆಗಳಿದಾವೆ ಸರ್. ನಾವು ನಾಟಿ ಹಸುಗಳಿಂದ ನಾವು ಹಾಲನ್ನ ಮನೆ ಮಕ್ಕಳಿಗೆ ಮಾತ್ರ ಅಷ್ಟೇ ಇದನ್ ಮಾಡೋದು ಸರ್. ಅವು ಕರುಗಳು ಚೆನ್ನಾಗಿ ದಷ್ಟಪುಷ್ಟವಾಗಿರ್ಲಿ ಅಂತೇಳಿ ನಾವು ಅವನ್ನ ಆಕಳನ್ನ ಹಿಂಡ್ಕೊಳ್ಳೋದು ಕಡಿಮೆ ಸರ್. ಎಮ್ಮೆಯಿಂದ ಹಿಂಡ್ಕೊಂಡು ಪಕ್ಕದ ಮನೆಯವರಿಗೆ ಒಂದ್ ಇಬ್ಬರು ಮೂರು ಜನರಿಗೆ ಕೊಡ್ತೀವಿ ಸರ್. ನಂತರ ಏನೋ ಅವಶ್ಯ ಬಿದ್ರೆ ಬೆಣ್ಣೆ ಮಾಡಿ ಬೆಣ್ಣೆ ಮಾರ್ಕೆಟ್ ನಮ್ಮ ತಾಯಿಯವರು ಮಾಡ್ತಾರೆ ಸರ್. ಅದಕ್ಕೆ ಖರ್ಚು ಅಂದ್ರೆ ಸರ್, ನಾವು ವರ್ಷದಲ್ಲಿ ಒಂದ್ಸಲ ಕಡಲೆ ಹೊಟ್ಟನ್ನ ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ ಸರ್. ಆ ನಂತರ ಅವಕ್ಕೆ ಹಿಂಡಿಗಳನ್ನ ಅಲ್ಲೇ ನಮ್ಮ ಕೆಎಂ ಆಪ್ ಅಲ್ಲಿ ಬರುತ್ತೆ ಸರ್. ಅದನ್ನು ಸುಮಾರು ಒಂದು 5-6 ಕ್ವಿಂಟಲ್ ನಾವು ಪ್ರತಿ ವರ್ಷನ ಅದನ್ನ ಖರೀದಿ ಮಾಡ್ತೀನಿ ಸರ್. ನಾವು ಹೈನುಗಾರಿಕೆಯನ್ನು ಸರ್ ನಾನು ಹೆಚ್ಚುಲಿ ಹೇಳ್ಬೇಕಂದ್ರೆ, ನಾನು ರೇಷ್ಮೆ ಕೃಷಿಗೆ ನಮಗೆ ಸಾಕಷ್ಟು ಟನ್ ಗಂಟ್ಲೆ ಕೊಟ್ಟಿಗೆ ಗೊಬ್ಬರ ಬೇಕಾಗಿರೋದ್ರಿಂದ ಇದರಲ್ಲಿ ಬರ್ತಕ್ಕಂಥ ಹಾಲಿನಕ್ಕಿಂತ ನನ್ನ ಗೊಬ್ಬರ ಸಲುವಾಗಿನೇ ಮೇನ್ ಆಗಿ ನಾನು ಅದನ್ನ ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಸರ್. ಹೈನುಗಾರಿಕೆ ಅಂದ್ರೆ ನಮ್ಗೆ ಮಾರ್ನಿಂಗ್ ಮತ್ತು ಸಾಯಂಕಾಲ ಇರೋದ್ರಿಂದ, ರೇಷ್ಮೆ ಕೃಷಿಯಲ್ಲಿ ಹೆಚ್ಚು ಕೆಲಸ ಇರೋದ್ರಿಂದ ನಮ್ಗೆ ಸರಿಯಾದ ಟೈಮಲ್ಲಿ ಡೈರಿಗೆ ಹೋಗಕ್ ಆಗದೇ ಇರೋದ್ರಿಂದ ನಮ್ಮ ತಾಯಿಯವರು ಬೆಣ್ಣೆ ಮಾಡಿ ಲೋಕಲ್ ಮಾರುಕಟ್ಟೆಯಲ್ಲಿ ಸಂತೆಯಲ್ಲಿ ಮಾರ್ತಾರೆ ಸರ್. ಅದರಿಂದನು ತುಂಬಾ ಆದಾಯ ಬರುತ್ತೆ ಸರ್. ಅವ್ರ ಮನೆ ಖರ್ಚು ವೆಚ್ಚಗಳನ್ನು ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗ್ತಾರೆ ಸರ್ ನಮ್ಮ ತಾಯಿಯವರು. ಒಂದು ಕುಟುಂಬದ ನಿರ್ವಹಣೆಯನ್ನ ಮನೆಯಲ್ಲಿ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ರೇಷ್ಮೆ ಬೆಳೆಯನ್ನ ಬೆಳೀತಾ ಇದ್ರಿ, ಕಬ್ಬನ್ನ ಬೆಳೀತಾ ಇದ್ರಿ, ಹಾಗೇನೆ ಮೆಕ್ಕೆಜೋಳನ ಬೆಳೀತಾ ಇದ್ರಿ, ತುಂಬಾ ಸಂತೋಷ. ಬೆಳಗಾವಿ ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಸಹ ತಾವು ಆಗಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಕುಂದು ಕೊರತೆಗಳನ್ನ ಯಾವ ರೀತಿ ತಾವು ಕಾರ್ಯನಿರ್ವಹಿಸ್ತೀರಿ ಸರ್? ಈ ಹೇಳ್ಬೇಕಂದ್ರೆ, ಈಗ ಕಳೆದ 2 ವರ್ಷದ ಹಿಂದೆ ನಮ್ಗೆ ಇಲಾಖೆಯಿಂದ ಅಗತ್ಯ ಸಾಮಗ್ರಿಗಳಾದಂತಹ ಚಂದ್ರಿಕೆ ಮತ್ತು ಪವರ್ ಸ್ಪ್ರೇಯರು, ಸೋಲಾರು ಇವನ್ನೆಲ್ಲ ಕೊಟ್ಟಿರ್ಲಿಲ್ಲ ಸರ್. ನಾವು ಅದಕ್ಕೆ ತುಂಬಾ ತೊಂದರೆ ಆಗ್ತದೆ ಅಂತೇಳಿ ಸುಮಾರು 2 ಸಲ ನಾನು ಬೆಂಗಳೂರಿಗೆ ಹೋಗಿ ಆಯುಕ್ತರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದೆ. ನಂತರ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ನೀವು ಕಡ್ಡಾಯವಾಗಿ ನಮ್ಮ ರೈತರಿಗೆ ಈ ವರ್ಷ ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೇನೆ ಅಂತೇಳಿ ನಾನು ಅವ್ರಿಗೆ ನೇರವಾಗಿ ಹೇಳಿದ್ರಿಂದ ಕಳೆದ ವರ್ಷ ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ರು. ಆ ನಂತರ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸರ್. ಸುಮಾರು ಅದರಲ್ಲಿ 800+ ಜನ ರೈತರು ಭಾಗಿಯಾಗಿದ್ದಾರೆ, ಇಲಾಖೆ ಅಧಿಕಾರಿಗಳು ಇದ್ದಾರೆ, ಮುಂದೆ ಇಲಾಖೆ ವಿಜ್ಞಾನಿಗಳೂ ಇದಾರೆ ಸರ್. ರೈತರಿಗೆ ಏನೋ ಒಂದು ಈಗ ಸಮಸ್ಯೆ ಇದ್ರೆ, ಇನ್ನೂ ಗೊತ್ತಿಲ್ಲದ ವಿಷಯ ಇತ್ತಂದ್ರೆ ಅವ್ರು ನಮಗೆ ಫೋನ್ ಮಾಡಿರ್ತಾರೋ ಮೆಸೇಜ್ ಮಾಡಿರ್ತಾರೆ ಸರ್. ನಮಗೆ ಟೈಮ್ ಸಿಕ್ಕಾಗ ನಾವು ಅವ್ರಿಗೆ ಉತ್ತರ ಕೊಡ್ತಿರ್ತೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಏನು ಸರ್, ನಾವು ಹಿಂಗ ನಾವು ಬೆಳೀತಾನು ಇನ್ನೊಬ್ಬರಿಗೂ ಬೆಳೆಯಕ್ಕೆ ಅನುಕೂಲ ಆಗಲಿ, ಇನ್ನೊಬ್ಬರಿಗೂ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಅವಶ್ಯಕತೆ ಇದೆ ಸರ್ ಇದರಲ್ಲಿ ಇರೋದ್ರಿಂದ, ಹೊಸದಾಗಿ ಮಾಡೋರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾವು ಗ್ರೂಪ್ನಲ್ಲಿ ಹೆಚ್ಚು ವಿಷಯಗಳನ್ನ ಹಾಕ್ತಾ ಇರ್ತೀವಿ ಸರ್. ತುಂಬಾ ಸಂತೋಷ. ಈಗ ಆನಂದ್ ಅವರೇ, ತಾವು ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಯುವ ರೈತರಿಗೆ, ತಾವು ಯುವ ರೈತರಾಗಿರೋದ್ರಿಂದ ಯುವ ರೈತರಿಗೆ ಏನನ್ನ ಹೇಳಕ್ ಬಯಸ್ತೀರಿ ಸರ್? ನಾನು ಯುವ ರೈತರಿಗೆ ಒಂದ್ ಮೇನ್ ಹೇಳಕ್ ಇಚ್ಛೆ ಪಡ್ತೇನೆ ಸರ್. ನಾವು ಈಗ ನಮ್ಮನ್ನೇ ನೀವು ನೋಡಿದಿರಿ ಸರ್, ನಾವು ಬರೀ ರೇಷ್ಮೆಯಲ್ಲೇನೆ 10-12 ಲಕ್ಷ ವರೆಗೂ ಇನ್ಕಮ್ ಆದಾಯ ಪಡಿತಿರೋದ್ರಿಂದ, ದೂರದ ಬೆಂಗಳೂರು, ಪುಣಾ, ಮುಂಬೈ, ಇಲ್ಲಿ ಗೋವಾ ಹಿಂಗೆಲ್ಲ ಹೋಗೋದು ಬಿಟ್ಟು ತಂದೆ ಮುತ್ತಾತ ಮಾಡಿರುವ ಆಸ್ತಿಯಲ್ಲೇನೆ ನೀವು ಬಹಳ 2 ಎಕರೆ ರೇಷ್ಮೆ ಮಾಡಿ ನೋಡಿ ನೀವು. ಮೊದಲನೇ ವರ್ಷ ಮಾತ್ರ ಸ್ವಲ್ಪ ತ್ರಾಸ ಆಗತ್ತೆ, ಇನ್ಕಮ್ ಬರಲ್ಲ. 2ನೇ ವರ್ಷದಿಂದ ನಿಮಗೆ ನಮ್ಮ ಸ್ನೇಹಿತರಿಗ ಇಂಜಿನಿಯರ್ ಇದ್ದಾರೆ, ಪೊಲೀಸರು ಇದ್ದಾರೆ, ಆರ್ಮಿಯಲ್ಲಿ ಇದ್ದಾರೆ, ಅವರು ಸಮಾನವಾಗಿ ನಾನು ಆದಾಯ ಪಡಿತಾ ಇದ್ದೀನಿ. ನಾವು ನಮ್ಮ ಊರಲ್ಲೇ ನಮ್ಮ ಬಂಧು ಬಳಗದ ನಡುವೆನೆ ನಮ್ಮ ಕುಟುಂಬದಲ್ಲಿ ಇದ್ಕೊಂಡು ರೇಷ್ಮೆ ಕೃಷಿ ಕೈಗೊಂಡ್ರೆ ಒಳ್ಳೆ ಆದಾಯ ಇದೆ. ಈಗ ಸರ್ಕಾರಿ ನೌಕರರು ಏನು ಆದಾಯ ಪಡಿತಾರಲ್ಲ ಅವ್ರಿಗಿಂತ ಏನು ಕಮ್ಮಿ ಇರಲ್ಲ ಸರ್. ನಾವು ಈಗ ನನ್ನನ್ನೇ ಉದಾಹರಣೆ ತಗೊಂಡ್ರೆ, ವರ್ಷಕ್ಕೆ ಬರೀ ರೇಷ್ಮೆಯಲ್ಲಿ ನಾವು 10-12 ಲಕ್ಷ ನಿವ್ವಳ ಆದಾಯ ಪಡಿತಿರೋದ್ರಿಂದ ತಾವು ಕೂಡ ಮಾಡಿದ್ರೆ ಇದರಿಂದ ಅನುಕೂಲ ಆಗತ್ತೆ. ಇದರಲ್ಲಿ ರೇಷ್ಮೆ ಕೃಷಿ ಕೈಗೊಂಡ್ರೆ ಇನ್ನೂ ಒಳ್ಳೇದಿದೆ ಸರ್. ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ರೇಷ್ಮೆ ಕೃಷಿ ಒಳ್ಳೆಯ ವಾತಾವರಣ, ಒಳ್ಳೆಯ ಬೆಳವಣಿಗೆ ಪೂರಕವಾದ ವಾತಾವರಣ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ರೇಷ್ಮೆ ಕೃಷಿಗೆ ಬರ್ಬೇಕಂತೇಳಿ ನಾನು ಅವರಿಗೆ ಮನವಿ ಮಾಡ್ಕೊಂತೀನಿ ಸರ್. ತಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ ಹೇಳ್ರಲ್ಲ ಸರ್. ನನ್ನ ದೂರವಾಣಿ ಸಂಖ್ಯೆ ಸರ್ 6-3-6-1-3-7-7-4. ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸರ್, 6-3-6-1-3-7-7-4 ಸರ್. ತುಂಬಾ ಸಂತೋಷ ಆನಂದ್ ಅವರೇ, ಇಷ್ಟೊತ್ತು ತಾವು ನಮ್ಮ ಯುವ ರೈತರಿಗೂ ಸಹ ಮನದಾಳದ ಮಾತನ್ನ ಹೇಳಿದ್ರಿ. ನೌಕರಿಗಾಗಿ ಬೇರೆ ಕಡೆ ಅರಸಿ ಹೋಗೋದಕ್ಕಿಂತನೂ ನಮ್ಮ ಹೊಲದಲ್ಲೇ ಪೂರ್ವಜರು ಮಾಡಿದ ಆಸ್ತಿಯಲ್ಲೇ ನಾವು ಕೃಷಿಯನ್ನ ಕೈಗೊಂಡ್ರೆ, ಈ ರೇಷ್ಮೆ ಬೆಳೆಯನ್ನ ಕೈಗೊಂಡ್ರೆ ನಮ್ಮ ಜೀವನ ನಿರ್ವಹಣೆ ಸುಗಮವಾಗಿರ್ತದೆ ಮತ್ತು ಹೆಚ್ಚು ಅದರಿಂದ ಲಾಭವನ್ನು ಗಳಿಸ್ಬೋದು ಅಂತಂದು ತಾವು ನಮ್ಮ ಯುವ ರೈತರಿಗೆ ಕರೆಯನ್ನು ಕೊಟ್ಟಿದ್ದೀರಿ. ಖಂಡಿತ ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ಯುವ ರೈತರು ತಮ್ಮ ಜಮೀನಿನಲ್ಲಿ ಈ ರೇಷ್ಮೆ ಬೆಳೆಯನ್ನು ಬೆಳೀಲಿ, ಸಾಕಷ್ಟು ಪ್ರಬುದ್ಧತೆಯಿಂದ ರೇಷ್ಮೆ ಬೆಳೆಯಲ್ಲಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತ ಆಶಿಸ್ತಾ ಇವತ್ತು ತಾವು ನಮ್ಮ ಜೊತೆಗೆ ಬಂದು ಈ ರೇಷ್ಮೆ ಬೆಳೆಯ ಕುರಿತು, ಕಬ್ಬಿನ ಬೆಳೆಯ ಕುರಿತು, ಮೆಕ್ಕೆಜೋಳ, ಹೈನುಗಾರಿಕೆ, ಈ ಎಲ್ಲ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸವದತ್ತಿ ತಾಲೂಕು ಹಿರಿಯೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಕೃಷಿಕ ಆನಂದ ಬಾಳಪ್ಪ ಪೂಜೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಮುಧೋಳ್ ತೊಲಗಿನ ಒಂಡುಗೋಡಿಯ ಬಾಳಪ್ಪ ಎನ್ ಜೋಗಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ. ಪೈಲೆ ಕೇಳಗೊಳೇನ ಕ್ಯಾಟ ಎಲ್ಲ ಮಾಡಿದು ಮತ್ತಣ ಹದಿನೆಂಟು ಮಂದಿ ಅನ್ನ ತಮ್ಮರ ಸ್ವಾಮಿ ಶರಣ ಒಬ್ಬಬ್ಬಗ ಕೊಟ್ಟಿದ್ರು ಒಂದ ಚೇಕನ ಹೌದ ಒಬ್ಬಬ್ಬಗ ಕೊಟ್ಟಿದ್ರು ಒಂದ ಟೇಕನ ತಂದೆ ಮೌಲಾಲಿಗಳ ಸೇದ ವತ್ತನ ಒಬ್ಬಬ್ಬಗ ಕೊಟ್ಟಿದ್ರು ಒಂದೇ ಸಂವಸ್ತನ ತಂದೆ ಮೌಲಾಲಿಗಳ ಸೇದ ವತ್ತನ ಒಬ್ಬಬ್ಬಗ ಕೊಟ್ಟಿದ್ರು ಒಂದೇ ಸಂವಸ್ತನ ಅಕ್ಕ ಮದ್ದಿನ ದೊಡ್ಡ ಸಂವಸ್ತನ ಹೌದ ಮಕ್ಕ ಮದ್ದಿನ ದೊಡ್ಡ ಸಂವಸ್ತನ ಅಲ್ಲೇ ಇರುವರು ಹಸೈನೋ ಸೈನ ಅಕ್ಕ ಮದ್ದಿನ ದೊಡ್ಡ ಸಂವಸ್ತನ ಮಕ್ಕ ಮದ್ದಿನ ದೊಡ್ಡ ಸಂವಸ್ತನ ಅಲ್ಲೇ ಇರುವರು ಹಸೈನೋ ಸೈನ.